होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ರೈತ ಬಂಧುಗಳೇ, ಈಗ ಕೇಳೋಣ ಶ್ರೀ ಶ್ರೀಪಾದ ರಾಜ ಜೆ ಮುರಡಿ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ಕೇಳಿದ್ರೆ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಆಚಾರ ತಿಮ್ಮಾಪುರ ಗ್ರಾಮದಲ್ಲಿ ಸಮಗ್ರ ಕೃಷಿಯಲ್ಲಿ ತೊಡಗಿಕೊಂಡಿರತಕ್ಕಂಥ ಶ್ರೀಪಾದ ರಾಜ ಜಿ ಮುರಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷತಃ MA ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾರೆ, ಜೊತೆಗೆ ವಾಯುನೆಲೆಯಲ್ಲಿಯೂ ಸಹಿತ ಟ್ರೂಪ್ ಕಮಾಂಡರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಮರಳಿ ಮಣ್ಣಿಗೆ ಅನ್ನೋ ಹಾಗೆ ಅವರು ಮತ್ತೆ ಕೃಷಿಗೆ ತೊಡಗಿಕೊಂಡಿದ್ದಾರೆ. ಅವರ ಒಂದು ಈ ಪಾಲ್ಗೊಳ್ಳುವಿಕೆ ವಿಶೇಷವಾಗಿದೆ. ಅದರಲ್ಲೂ ಸಮಗ್ರ ಕೃಷಿಯನ್ನು ಮಾಡ್ತಾ ಮತ್ತು ಅದೊಂದು ಸಾವಯವ ನೆಲೆಗಟ್ಟಿನಲ್ಲಿ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶವಾಗಿರುವುದರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ರೈತ ಮಾರುಕಟ್ಟೆಯ ಸಮಿತಿಯಲ್ಲಿ ಅವರು ಪ್ರಧಾನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರೈತರಿಗೆ ಹುರಿದುಂಬಿಸ್ತಾ ರೈತರಿಗೆ ಒಂದಿಷ್ಟು ಆತ್ಮಸ್ಥೈರ್ಯವನ್ನು ತುಂಬಿಸುವ ಕೆಲಸದಲ್ಲೂ ಸಹಿತ ಅವರು ತೊಡಗಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ನಡೆಯುವಂತಹ ರೈತರೊಂದಿಗೆ ಮಾತುಕತೆ ಅಥವಾ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮಗಳಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ಅವರ ಅನುಭವ ಇವತ್ತು ನಮ್ಮ ಕೇಳುವರಿಗೆ ಬಹಳಷ್ಟು ಮುಖ್ಯವಾಗಿದೆ. ಎಲ್ಲ ರೈತ ಬಾಂಧವರು ಈ ಸಂದರ್ಶನವನ್ನು ವಿಶೇಷವಾಗಿ ಕೇಳಬೇಕು ಅಂತಕ್ಕಂಥದ್ದು ನನ್ನ ಹಂಬಲವೂ ಕೂಡ ಹೌದು. ಹಾಗಾಗಿ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಶ್ರೀಪಾದರಾಜ್ ಜಿ ಮುರಡಿ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಈ ಮುರಡಿ ಅನ್ನೋದು ಏನ್ ಸರ್? ಇದು ಮುರಡಿ ಅನ್ನೋದು ಗ್ರಾಮ ಸರ್, ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗಾ ತಾಲೂಕಲ್ಲಿ ಮುರಡಿ ಅಂತ ಬರುತ್ತೆ. ನನ್ನ ಹೊಲದಿಂದ ಒಂದು 12 ಕಿಲೋಮೀಟರ್ ದೂರ ಇದೆ. ನಮ್ಮ ಪೂರ್ವಿಕರು ಅಲ್ಲಿ ವಾಸವಿದ್ರು. ನಮ್ಮ ತಂದೆಯವರು ಉದ್ಯೋಗವನ್ನು ಅರಿಸಿ ಬೆಂಗಳೂರಿಗೆ ಬಂದ್ಮೇಲೆ ನಾವು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲೇ, ಬಟ್ ಮೂಲ ನಮ್ಮ ಹಳ್ಳಿ ಮುರಡಿ ಅನ್ನೋದು ನನಗೆ ಹೆಮ್ಮೆ. ಹಾಗಾಗಿ ನಾನು ಬೆಂಗಳೂರು ಹುಟ್ಟು ಬೆಳೆದ್ರು ಮತ್ತೆ ಮುರುಡಿಲೇ ಬಂದು ಇಲ್ಲಿ ನಾನು ಕೃಷಿ ಕೆಲಸಗಳಿಗೆ ಆದ್ಯತೆ ನೀಡಿದ್ದೀನಿ. ನಿಮ್ಮ ಹೆಸರಿನೊಂದಿಗೆ ಮುರುಡಿಯನ್ನು ಹಾಗೆ ಇಟ್ಕೊಂಡಿದ್ದೀರಿ? ಖಂಡಿತ, ಶ್ರೀಪಾದರಾಜ್ ಮುರುಡಿ ಅನ್ನೋದಿದೆಯಲ್ಲ, ಹಾಗಾಗಿ ಇದು ಮುರುಡಿ ನನ್ನ ಹೆಸರು ಜೊತೆನೆ ಇದೆ. ಹಾಗಾಗಿ ಆಯ್ತು, ನನ್ನ ವೃತ್ತಿ ಬದುಕು ಎಲ್ಲ ಮುಗಿದ್ಮೇಲೆ ಕೊನೆಗೆ ಮರಳಿ ಮಣ್ಣಿಗೆ, ಮರಳಿ ಗ್ರಾಮಕ್ಕೆ ಹಂಗೆ ಬರೋಣ ಅಂತ ಹೇಳಿ ಈಗ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ನೀವು ವಾಯುನೆಲೆಯಲ್ಲಿ ಟ್ರಿಪ್ ಕಮಾಂಡರ್ ಆಗಿ ಕೆಲಸ ಮಾಡಿದಂಥವ್ರು, ಮತ್ತೆ MA ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ದೀರಿ. ಸೊ ನಿಮಗೆ, ನಿಮ್ಮ ಕುಟುಂಬಕ್ಕೆ ಕೃಷಿಯ ಹಿನ್ನೆಲೆ ಏನಿತ್ತು ಸರ್? ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ತಾತನವರು, ನಮ್ಮ ಮುತ್ತಾತನವರು, ಅವರೆಲ್ಲ ಕೃಷಿ ಬದುಕಲ್ಲಿ ಇದ್ರು. ನಮ್ಮ ತಂದೆಯವರು ಉದ್ಯೋಗ ನಡೆಸಿ ಬೆಂಗಳೂರಿಗೆ ಬಂದ್ರು, ಕಸ್ಟಮ್ಸ್ ಅಲ್ಲಿ ಅವರು ಗೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಮತ್ತೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅವಾಗವಾಗ ಮದುವೆ ಮುಂಜ್ವೆ ಅನ್ಕೊಂಡು ಇಲ್ಲಿ ಹಳ್ಳಿಗಳಿಗೆ ಬಂದು ಹೊಲ ಮನೆ ಅಷ್ಟು ನೋಡೋದನ್ನ ಬಿಟ್ರೆ ನಮ್ಗೆ ಕೃಷಿ ಬಗ್ಗೆ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಂಗೆ ತುಡಿತ ಇಲ್ಲಿ ಹೆಚ್ಚಾಗ್ತಾ ಬಂತು. ಯಾವಾಗ ನನ್ನ ಉದ್ಯೋಗದಲ್ಲಿ ನಂಗೆ ಸಮಯ ಸಿಗುತ್ತೆ, ಅನೇಕ ಪುಸ್ತಕಗಳನ್ನ ಓದ್ತಾ ಇದ್ದೆ. KP ಪೂರ್ಣಚಂದ್ರ ತೇಜಸ್ವಿ ಅವ್ರ ಬರಹಗಳು ನಂಗೆ ಬಹಳ ಇಷ್ಟ. ಆಮೇಲೆ ಒಟ್ಟು ಕೃಷಿ ಬಗ್ಗೆ ಯಾರ್ಯಾರು ಬರೀತಾರೆ, ನಮ್ಮ ಆನಂದತೀರ್ಥ ಪ್ಯಾಟಿ ಅವ್ರು ಇರ್ಬೋದು, ಶಿವಾನಂದ ಕಳವೆ ಅವ್ರು ಇರ್ಬೋದು, ಅನೇಕ ಪುಸ್ತಕಗಳನ್ನ ಓದಿ ಓದಿ ನನಗೆ ಒಲವು ಹೆಚ್ಚಾಗ್ತಾ ಬಂದು. ಬಹುಶಃ ನಮ್ಮ ಪೂರ್ವಿಕರು ಅದನ್ನೆಲ್ಲ ಮಾಡ್ತಿದ್ರು ಏನೋ, ಅದೇ DNA ವರ್ಣತಂತುಗಳು ನಮ್ಮಲ್ಲಿ ಇರ್ಬೋದು, ಒತ್ತಡ ಬರ್ತಾ ಇದೆ ಆ ಕಡೆ. ಹಾಗಾಗಿ ಒಂದು ಜೀವನ ಒಂದು ಹಂತಕ್ಕೆ ಬಂದ ಮೇಲೆ ಇನ್ನ ನಾವು ಗ್ರಾಮಕ್ಕೆ ಬರೋಣ ಅಂತ ಹೇಳಿ ನಿರ್ಧರಿಸಿ ಈ ಕಡೆ ಬಂದೆ. ಹೇಗೆ ಈಗ ನಿಮ್ಗೆ ಹೇಗೆ ಅನ್ಸದ ಅಂದ್ರೆ, ನೀವು ಆ ಕಡೆ ವೃತ್ತಿ ಜೀವನಕ್ಕೂ ಈಗ ಕೃಷಿಯ ಜೀವನಕ್ಕೂ ನಿಮ್ಗೆ ಸಣ್ಣ ಬದಲಾವಣೆ ಅಥವಾ ಏನ್ ಕಂಡ್ಕೊಂಡಿದ್ರಿ ಇಲ್ಲಿ? ವೃತ್ತಿ ಜೀವನ ಸಿಂಗಲ್ ರೋಡ್ ಸರ್. ಇಲ್ಲಿ ಕೃಷಿ ಅನ್ನೋದು ದೊಡ್ಡ ಮೈದಾನ, ಇಲ್ಲಿ ವ್ಯಾಪ್ತಿ ಹೆಚ್ಚಿದೆ. ಇಲ್ಲಿ ಅಲ್ಲಿ ಒಂದೇ ನೇರವಾಗಿ ಹೋಗ್ತಾ ಇರ್ತೀವಿ, ಒಂದು ದಿಕ್ಕಿರುತ್ತೆ, ಕುದುರೆಗೆ ಏನು ಹಾಕಿರ್ತಾನೆ ಹಿಂಗೆ ಉದ್ದಕ್ಕೆ ಅಷ್ಟೇ ಹೋಗ್ತಿರುತ್ತೆ. ಇಲ್ಲಿ ವಿಶಾಲ, ಯಾವ ಕಡೆ ಆದರೂ ಹೋಗಿ ನಿಮಗೆ ಸ್ವತಂತ್ರ ಇರುತ್ತೆ, ನಿರ್ಧರಿಸುವ ಸ್ವತಂತ್ರ ಇರುತ್ತೆ, ಬೆಳೆಯುವ ಸ್ವತಂತ್ರ ಇರುತ್ತೆ, ಮಾರಾಟ ಮಾಡುವ ಸ್ವತಂತ್ರ ಇರುತ್ತೆ. ನೀವು ಬೆಳೆದ ಬೆಳೆಗೆ ನೀವೇ ಬೆಲೆ ನಿಗದಿ ಮಾಡ್ತಕ್ಕಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾರುಕಟ್ಟೆ ಆಧಾರಿತ ಕೃಷಿ ಮಾಡೋದು ಅವಕಾಶ ಇರುತ್ತೆ. ನಿಮಗೆ ಈ ಎಲ್ಲ ರೀತಿ ಓಪನ್ ಆಗಿರೋದ್ರಿಂದ ಸೊ ನಿಮ್ಗೆ ಅನಿಸಿದ್ದನ್ನ ನೀವು ಇಲ್ಲಿ ಮಾಡಬಹುದು ಅಂತ ಅನ್ಸುತ್ತೆ. ಈಗ ನಿಮ್ಗೆ ಒಂದು, ನಿಮ್ಮ ಪೂರ್ವಿಕರು ಕೃಷಿ ಮಾಡಿದಂಥವ್ರು, ಅಂದ್ರೆ ನಿಮ್ಮ ತಂದೆಯವರಾಗ್ಲಿ ನೀವಾಗ್ಲಿ ಕೃಷಿಯಲ್ಲಿ ತೊಡಕೊಂಡವರಲ್ಲ. ಹೌದು, ಒಂದು ಹಂತದವರೆಗೂ ಸಹಿತ. ಹೌದು, ಅಂದ್ರೆ ನೀವು ವೃತ್ತಿ ಜೀವನದಿಂದ ಬಂದು ಸುಮಾರು ಒಂದು 3-4 ವರ್ಷ ಆಗಿದೆ. ಇದು ನನ್ನ 4ನೇ ವರ್ಷ. ಈ 4 ವರ್ಷದಲ್ಲಿ ಅಥವಾ ಆರಂಭದಲ್ಲಿ ನೀವು ಕೃಷಿಯಲ್ಲಿ ತೊಡಕೊಂಡಾಗ ಎಂಥವ್ರಿಗಾದ್ರೂ ಒಂದು ಸವಾಲುಗಳು ಬರ್ತವೆ. ಖಂಡಿತ, ಇಲ್ಲಿ ದೈಹಿಕ ಶ್ರಮ ಆಗಿರ್ಬೋದು. ಹೌದು, ಭೂಮಿಯನ್ನ ಸಿದ್ಧ ಮಾಡಿಸ್ಕೊಳ್ಳುವಂತ ಕ್ರಮಗಳಾಗಿರ್ಬೋದು. ನಿಜ, ಹಣಕಾಸಿನ ಸವಾಲುಗಳಾಗಿರ್ಬೋದು ಎಲ್ಲವೂ ಬರ್ತವೆ. ಹೌದು, ಎಷ್ಟೋ ಗ್ರಾಮಗಳಲ್ಲಿ ರೈತರಿಗೆ ಲೇಬರ್ಗಳು ಸಿಗಲ್ಲ ಅಥವಾ ಆಳುಗಳು ಸಿಗಲ್ಲ ಅಂತೇಳಿ ಭೂಮಿಯನ್ನು ಉಳುಮೆ ಮಾಡೋದು ಬಿಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಖಂಡಿತ, ಸ್ವತಃ ಅವರು ಕೃಷಿಯಲ್ಲಿ ತಾವೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಕೃಷಿಯನ್ನು ಕೈಬಿಟ್ಟಿರೋ ಉದಾಹರಣೆಗಳು ಸಾಕಷ್ಟಿದೆ. ಹೌದು, ಸೊ ನೀವು ಹಿಂಗ್ ವಾಪಸ್ ಬಂದಿದ್ದೀರಲ್ಲ, ಆರಂಭದ ಸವಾಲುಗಳು ಹೇಗಿದ್ವು, ಅದೆಲ್ಲ ಹೇಗೆ ಎದುರಿಸಿದ್ರಿ ಅಂತ? ಆರಂಭದಲ್ಲಿ ಕೃಷಿ ಮಾಡಬೇಕು ಅನ್ನೋ ಹಂಬಲವೇನೋ ಇತ್ತು, ಮಾಡಬೇಕು, ನಾನು ಗುದ್ಲಿ ಹೆಂಗೆ ಇಟ್ಕೋಬೇಕು, ಸಲಿಕೆ ಯಾವ ರೀತಿ ತಿರುಗಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಮುಖ್ಯವಾಗಿ ಹಸು ತಂದ ಮೇಲೆ ಗೊತ್ತಾಯ್ತು ಹಸು ದಿನ ಹುಲ್ ತಿನ್ನುತ್ತೆ, ಅದಕ್ಕೆ ಹುಲ್ ನಾನೇ ತಂದ್ಕೊಡ್ಬೇಕು ಅಂತಕ್ಕಂಥದ್ದು. ಇಷ್ಟು ಬೇಸಿಕ್ ನಾಲೆಜ್ ಇಂದ ನಾನು ನನ್ನ ಕೃಷಿ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ದು. ಆರಂಭಿಕ ಹಂತದಲ್ಲಿ ಸುತ್ತಮುತ್ತಲಿನ ರೈತರಾಗ್ಲಿ, ಮತ್ತೆ ಇವ್ನು ಯಾಕಪ್ಪ ಕೃಷಿಗೆ ಬರ್ತಾನೆ, ಅಲ್ಲ ಆರಾಮಾಗಿ ತಣ್ಣಗಿದ್ದಾನಲ್ಲ, ಚೆನ್ನಾಗಿದೆ ಇಲ್ಲಿ ಬಂದು ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾನೆ. ಆಮೇಲೆ ಯಾವುದೇ ರೀತಿ ನಂಗೆ ಸಹಕಾರಗಳು ಸುತ್ತಮುತ್ತಲಾಗ್ಲಿ ಅಥವಾ ಕುಟುಂಬದಿಂದಾಗ್ಲಿ ಸ್ನೇಹಿತರ ವಲಯದಿಂದಾಗ್ಲಿ ಬಂಧು ವರ್ಗದಿಂದಾಗ್ಲಿ ಯಾವ ಕಡೆಯಿಂದ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ನೀನು ಮಾಡು ನಾನು ಇದ್ದೀನಿ ಅಂತಕ್ಕಂಥದ್ದು ಖಂಡಿತ ಸಿಗಲೇ ಇಲ್ಲ. ಬಟ್ ನನಗೆ ಒಳಗಡೆ ಏನೋ ಒಂದು ಹಂಬಲ, ಅದು ಮಾಡಲೇಬೇಕು ನಾನು ಅಂತೆ ಮೊದಲಿಂದನೂ ಅಂದುಕೊಂಡಿದ್ದನ್ನ ಸಾಧಿಸ್ಕೊಂಡು ಬಂದಿದ್ದೀನಿ. ನನ್ನ ವೃತ್ತಿ ಜೀವನದಲ್ಲಾಗಿರ್ಬೋದು, ನನ್ನ ಸಾಹಸಮಯ ಬದುಕುಗಳಿದೆ, ನಾನು ಒಂದಷ್ಟು ಸಾಹಸ ತರಬೇತಿಗಳು ಶಿಬಿರ ಮಾಡ್ತಿದ್ದೆ. ಆ ಪೀಕ್ ಹತ್ತಲೇಬೇಕು ಅಂದ್ರೆ ಪೀಕ್ ಹತ್ತಲೇಬೇಕು. ಈಗ ಬೆಂಗಳೂರು ಮೈಸೂರು ಬೈಕ್ ಸಿಕ್ಕಿ ಹೋಗ್ತದೆ, ಯಾವ್ದೊಂದು ಬೆಟ್ಟ ಗುದ್ದು ಆ ಬೆಟ್ಟದ ಮೇಲೆ ಹತ್ತಿ ಅದ್ರದ್ದು ಪೀಕ್ ಸಮಿಷನ್ ಆದ್ಮೇಲೆ ನಂಗೆ ಸಮಾಧಾನ. ಹಾಗಾಗಿ ಕೃಷಿ ಮಾಡಬೇಕು ಅಂತ ಅನಿಸ್ತು. ಮತ್ತೀಗ ಯಾಕೆ ಅನಿಸಿದ್ದು ಮುಖ್ಯ ಉದ್ದೇಶ ಅದೇ, ನಾನು ಹುಟ್ಟು ಬೆಳೆದಿದ್ದ ಬೆಂಗಳೂರು, ಅವಾಗಿದ್ದ ಬೆಂಗಳೂರ ಬೇರೆ, ಇವಾಗ ಕಾಸ್ಮೋಪಾಲಿಟನ್ ಸಿಟಿ, ಆ ಟ್ರಾಫಿಕ್ ಜಾಮ್ಗಳು, ಒತ್ತಡಗಳು, ಅದರಿಂದೆಲ್ಲ ಎಷ್ಟು ಅಂತ ಮಾಲ್ ನೋಡೋದು, ಎಷ್ಟು ಅಂತ ನಾವು ಫ್ಯಾಮಿಲಿ ಔಟಿಂಗ್ ಹೋಗೋದು, ಎಷ್ಟು ಅಂತ ರೆಸಾರ್ಟ್ಗಳು ಹೋಗೋದು, ಸೇಮ್ ಅದೇ ರಿಪೀಟ್ ಆಗ್ತಾ ಇತ್ತು. ಸೊ ಇನ್ನ ರೆಸಾರ್ಟ್ ಆಗಿ ನಾವೇ ರೆಸಾರ್ಟ್ ಮಾಡ್ಬೋದಲ್ಲ, ನಮ್ದೇ ಹೊಲ ಇದೆಯಲ್ಲ ಮಾಡ್ಬೋಣ, ಇವೆಲ್ಲ ಈ ತರ ಒಂದು ಫ್ಯಾನ್ಸಿ ಐಡಿಯಾ ಇಟ್ಕೊಂಡು ಬಂದೆ ನಾನು. ಹೇಳದ ಹುಚ್ಚತನ ಅನ್ಸುತ್ತೆ, ಬಟ್ ನನ್ನ ಸ್ನೇಹಿತರುಗಳ ಹೊಲದಲ್ಲಿ ಈಗಲೂ ಹಂಗೆ ಇದೆ. ರೆಸಾರ್ಟ್ಗೆ ಒಂದು ದಿನಕ್ಕೆ 6,000 ರೂಪಾಯಿ ಕೊಡಬೇಕಾಗುತ್ತೆ, ನಾವೇ ರೆಸಾರ್ಟ್ ಮಾಡ್ಬಿಟ್ರೆ ಅದು ಈಸಿ ಅಲ್ಲ. ಅದು ಒಂದು ಸತಿ ಹೊಲ ಮನೆಗೆ ಬಂದ್ಮೇಲೆ ಇಲ್ಲಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಇದಕ್ಕೆ ನಾವು ಶತಾಯಗತಾಯ 24 ತಾಸು ಇರಲೇಬೇಕು ಇಲ್ಲಿ. ಬದುಕು ಬಾಳೆ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಹಸುಗಳಿರುತ್ತೆ, ಕುರಿ ಇರುತ್ತೆ, ದನ ಇರುತ್ತೆ, ಮತ್ತೆ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಸೈಕಲ್ ಇರಲೇಬೇಕು. ಈಗ ನನ್ನ ಹೊಲದಲ್ಲಿ ಬೆಕ್ಕಿದೆ, ನಾ ಇದೆ, ಬೆಕ್ಕಾಕಿದೆ, ಇಲಿ ಜಾಸ್ತಿ ಆಗುತ್ತೆ, ನಾ ಆಹಾರ ಧಾನ್ಯ ಶೇಖರಣೆ ಮಾಡ್ಕೊಂಡ್ರೆ ಅದಕ್ಕೊಂದು ನಿರ್ವಹಣೆ ಕ್ರಮ ಬೇಕಿದೆ. ಮತ್ತೆ ಹೊರಗಡೆ ಇಲ್ಲಿ ಕರಡಿ ಚಿರತೆ ಅವೆಲ್ಲ ಬಹಳಷ್ಟು, ನಾಯಿಗಳು ಜ್ವರ ಬಗಳ್ಬಿಟ್ಟು ಎಚ್ಚರಿಸುತ್ತೆ, ಲೈಟ್ ಹಾಕ್ತೀನಿ, ಅವು ಆ ಕಡೆ ಮುಖ ಮಾಡ್ಕೊಂಡು ಆ ಕಡೆ ಹೋಗುತ್ತೆ. ಕಾಡಿನಂಚಿಲಿರೋ ಹೊಲ ನಂದು, ಕೆರೆ ಹತ್ರ ಇದೆ, ಹಾಗಾಗಿ ಕಾಡಿನಂಚಿಲ ಹೊಲಗಳಿಗೆ ಸಹಜ ಅದು. ಹಾಗಾಗಿ ಮತ್ತೆ ನಾಯಿಗಳು, ಮತ್ತೆ ನಮ್ಮ ಇದಕ್ಕೆ ಸಾವಯವ ಕೃಷಿಗೆ ಹಸುಗಳು ಬೇಕು, ಹಾಗಾಗಿ ದೇಸಿ ಹಸುವಿನೇ ಬೇಕು. ದೇಸಿ ಹಸುಗಳು ಅಷ್ಟು ಈಸಿಯಾಗಿ ನಮಗೆ ಹ್ಯಾಂಡಲ್ ಆಗಲ್ಲ. ಆಮೇಲೆ ಲೇಬರ್ ಚೇಂಜ್ ಆದ್ರೂ ಒಂದು ಸ್ವಲ್ಪ ಅದಕ್ಕೆ ಸೆಟ್ ಆಗೋಕೆ ಕಷ್ಟ ಇರುತ್ತೆ. ಹೆಚ್ ಎಫ್ ಅಂದ್ರೆ ನೀವು ಏನ್ ಹಾಕ್ರಿ ಮಾಡ್ರಿ ಹೆಂಗ ಹೇಳೋದು ಬರ್ತಾ ಇರುತ್ತೆ. ದೇಸಿ ಹಸು ಅದ್ರ ಜೊತೆ ನಾವು ಒಡನಾಟ ಇಟ್ಕೋಬೇಕು. 1-3 ದಿನ ಇದ್ದು ಮತ್ತೊಂದು 4 ದಿನ ಬೆಂಗಳೂರಿಗೆ ಹೋಗ್ಬರ್ತೀನಿ ಅಂದ್ರೆ ಆಗಲ್ಲ. ನಾವು ಅದ್ರ ಜೊತೆ ನಿರಂತರ ಒಡನಾಟ ಇಟ್ಕೋಬೇಕು. ಸೊ ಯಾವಾಗ ನಮಗೆ ಒಂದು ನಂಬಿಕೆ ಇದೆ ನಾವು ಅಂದ್ಕೊಂಡಿರೋ ನಿರ್ಧಾರದಲ್ಲಿ, ಆ ನಂಬಿಕೆಗೆ ತಕ್ಕಂಗೆ ಪರಿಶ್ರಮ ಹಾಕ್ತೀವಿ. ಈ ನಂಬಿಕೆ ಮತ್ತು ಪರಿಶ್ರಮ ಯಾಕೆ ಹೇಳ್ತಾ ಇದ್ದೀನಿ, ಫೇತ್ ಅಂಡ್ ಟಾಯ್ಲ್ ನಾನು ಅಲ್ಲಿ ರಿಂಗ್ ಅವ್ರ ಬೆಳ್ಕೊಳ್ಳೋದು ಡ್ಯೂಟಿ ಅಂಡ್ ಫೋರ್ ಫೇತ್ ಅಂಡ್ ಟಾಯ್ಲ್ ಅಂತ ಬರುತ್ತೆ. ನಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಫೇತ್ ಅಂಡ್ ಟಾಯ್ಲ್ ಅಂತ ಗೊತ್ತಿರಲಿಲ್ಲ. ನಮ್ಮ ಜೇಕಬ್ ಮಿಸನ್ ಕೇಳಿದ್ದೆ, ಫೇತ್ ಅಂಡ್ ಟಾಯ್ಲ್ ಅಂದ್ರೆ ಏನು, ನಂಬಿಕೆ ಮತ್ತು ಪರಿಶ್ರಮ ಅಂತ. ಕೆಲವೊಂದು ವರ್ಡ್ಗಳು ನಮ್ಗೆ ಇವತ್ತು ಮೆಮೊರಿಶಿಪ್ ರೆಕಾರ್ಡ್ ಆಗ್ಬಿಡಿತ್ತು ಮೆದುಳಲ್ಲಿ. ಹಾಗಾಗಿ ಸರ್ ಪರಿಶ್ರಮ ಹಾಕಬೇಕು, ಬರಬೇಕು. ಆರಂಭಿಕ ದಿನದಲ್ಲಿ ನನಗೆ ಎಲ್ಲೂ ಸಹಕಾರ ಸಿಗಲಿಲ್ಲ. ಹಂತ ಹಂತವಾಗಿ ಮೊದಲು ನಾವು ಟ್ರ್ಯಾಕ್ಟರ್ ಹೊಡೆದೆ, ಹೊಲ ಇದನ್ನ ಮಾಡಿದೆ. ಯಾಕಂದ್ರೆ ಗಡ್ಡೆ ಕುಂಟೆ ಹೊಡಿಲಿಕ್ಕೆ, ನೇಗಿಲು ಹೊಡಿಲಿಕ್ಕೆ, ಉಳುಮೆ ಮಾಡೋದಕ್ಕೆ ಒಂದ್ ಜೊತೆ ಎತ್ತು ಬೇಕಾಗತ್ತೆ. ಎತ್ತನ ಹ್ಯಾಂಡಲ್ ಮಾಡಕ್ ಒಬ್ಬ ಲೇಬರ್ ಬೇಕಾಗತ್ತೆ, ಅವಕ್ಕೆ 600, ಇವನ್ಗೊಬ್ಬನ 800 ರೂಪಾಯಿ ಸರಳ ಬೇಕು. ಜಾಸ್ತಿ ಒತ್ತಡ ಇದ್ರೆ ಮುಂಗಾರಲ್ಲಿ ಇತ್ತು ಅಂದ್ರೆ ಅದು 2,000 ತನಕ ಹೋಗುತ್ತೆ, 3,000 ಹೋಗ್ಬೋದು, ಅವ್ರೆತ್ತು ಅವ್ರ ಬೆಲೆ. ಹಂಗಾಗಿ ಖರ್ಚುಗಳು ಹೆಚ್ಚಾಗುತ್ತೆ. ನಾವು ಅಷ್ಟು ಕೊಟ್ಬಿಟ್ಟು ನಾವು ಮಾಡಿಸಿದ್ರು ಒಂದು 2 ಎಕರೆ ಸಾಗಲ್ಲ, 1.5 ಎಕರೆ ಮಾಡಿದ್ರೆ ರಗಡಾಗೋಯ್ತು. ಇಲ್ಲಿ ನಂದು 120 ಎಕರೆ ಬೇಸಾಯ ಮಾಡ್ತಾ ಇದ್ದೀನಿ, 1/2 ಎಕರೆ ಮಾಡಿಕೊಂಡು ನನಗೆ ಗೊತ್ತಿಲ್ಲ. ಅನೇಕ ಸವಾಲುಗಳಿದ್ವು, ಒಂದು ದಿನ ಅದನ್ನೆಲ್ಲ ಬಗೆಹರಿಸ್ಕೊಳಕ್ ಆಗ್ಲಿಲ್ಲ. ಹಂತ ಹಂತವಾಗಿ ಬಂದೆ, ಟ್ರ್ಯಾಕ್ಟರ್ಲ್ಲಿ ರೂಟ್ ಹೊಡೆದು ಹದ ಮಾಡಿಕೊಂಡು ಮೊದಲು ಹುರುಳಿ ಬಿತ್ತದೆ. ನಾನು ಎಂಟ್ರಿ ಕೊಟ್ಟಿದ್ದು ಕೃಷಿಲಿ ಸೆಪ್ಟೆಂಬರ್ ತಿಂಗಳಲ್ಲಿ, ಮುಂಗಾರು ಇನ್ನೇನು ಮುಗಿಯೋ ಹಂತ. ಅವಾಗ ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಇತ್ತು ನಮ್ಮ ಹೊಲದಲ್ಲಿ, ರೂಟ್ ಹೊಡ್ಬಿಟ್ಟು ಎರಿ ಮಣ್ಣು ಹದ ಮಾಡ್ಕೊಂಡು ಅವಾಗ ಹುರುಳಿ ಹಾಕ್ಬೇಕು ಅಂತ ಅಕ್ಕಪಕ್ಕದವ್ರು ಹೇಳಿದ್ರು. ಅವರೇ ನಮಗೆ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಫಸ್ಟ್ ನಾವು ಯಾರನ್ನು ಕೇಳ್ತೀವಿ, ಹತ್ರದಲ್ಲಿ ಯಾರು ಏನ್ ಬೆಳಿತಿರಲ್ಲಪ್ಪ, ಏನು ಕಾಣತ್ತೆ ಅದನ್ನೇ ಬೆಳಿತೀವಿ. ಹುರುಳಿ ಹಾಕದೆ ಹೆಚ್ಚು ಕಮ್ಮಿ ಸುತ್ತಮುತ್ತಲ ರೈತರ ಪ್ರಕಾರ ಅದು 12 ಚೀಲ ಬರಬೇಕಾಗಿತ್ತು. ನನಗೇನೋ ಗೊತ್ತಿಲ್ಲ, ಹೆಂಗೋ ಬೆಳೆಸ್ದೆ, 4 ಕ್ವಿಂಟಲ್ ಬಂತು. ಬಟ್ ಬೆಳೆದ್ನಲ್ಲ, ನಾನು ಭೂಮಿಗೆ ಬಂದ್ಮೇಲೆ ನಾನು ಬಿತ್ತದ ಮೇಲೆ ನಾನು ಬೆಳೆದೆ ಅಂತಕ್ಕಂಥದ್ದು ಬಹಳ ಸಂತೋಷ ಆಯ್ತು. ಸ್ಟಾರ್ಟ್ ಮಾಡಿದೆ, ಆಮೇಲೆ ಇದು ಯಾಕೆ ಕಡಿಮೆ ಆಯಿತು ಏನು ಅಂತ ಒಂದೊಂದೇ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಿಧಾನವಾಗಿ, ಏಕ್ದಮ್ ಡ್ರಣ್ ಅಂತೇಳಿ ಒಂದೇ ದಿನದಲ್ಲಿ ಆಗುವಂಥ ವಿಚಾರಗಳೆಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾವು ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ ಖಂಡಿತ ಕೃಷಿಲಿ ಹಂತ ಹಂತವಾಗಿ ಮುಂದೆ ಬರಬಹುದು. ಈಗ 120 ಎಕರೆಯಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಿ. ಹೌದು, ಅದೊಂದು ದೊಡ್ಡ ಸವಾಲಿನ ಕೆಲಸ ಖಂಡಿತ. ಮತ್ತು ಈಗ ಕುಟುಂಬದಿಂದ ನೀವೊಬ್ರು ತೊಡ್ಕೊಂಡಿದ್ದೀರಿ. ಹೌದು, ನಿಮಗೆ ಇದಕ್ಕೆ ಮಾನವ ಸಂಪನ್ಮೂಲಗಳು ಬೇಕು. ಹೌದು, ಹಣಕಾಸಿನ ಸಂಪನ್ಮೂಲ ಆಮೇಲೆ ತಾಂತ್ರಿಕತೆಗಳೆಲ್ಲ ಅಗತ್ಯ ಇದೆ, ಹೌದು, ನೀರಿನ ಸಂಪನ್ಮೂಲ ಬೇಕು, ಹೌದು, ಇದೆಲ್ಲದನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದ್ರಿ ಅಂತ? ನಿಜ, ಮೊದಲು ಇಲ್ಲಿ ಬಂದಾಗ ಕರೆಂಟ್ ಬರೀ ಬೋರ್ಗ್ ಮಾತ್ರ ಇರ್ತಿತ್ತು. ಆಮೇಲೆ ಇಲ್ಲಿ ಒಂದು ಶೆಡ್ ಮನೆ ಜಾಸ್ತಿ ಖರ್ಚು ಮಾಡಿಲ್ಲ ನೋಡಿ, ಒಂದು ಶೆಡ್ ಮನೆಗೆ ಅಟ್ಲೀಸ್ಟ್ ಒಂದು ಕರೆಂಟ್ ಅನ್ನೋದು ಬೇಕು. ಮತ್ತೆ ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಇರೋದ್ರಿಂದ ಸ್ವಲ್ಪ ಬೆಳಕಿದ್ರೆ ಅದು ಅವಾಯ್ಡ್ ಆಗ್ತವೆ. ಮತ್ತೆ ನಮ್ದು ಮೊಬೈಲ್ ಚಾರ್ಜಿಂಗು, ಸಂಪರ್ಕಗಳಿಗೋಸ್ಕರ ಮೊಬೈಲ್ ಬೇಕೇ ಬೇಕು. ಅಟ್ಲೀಸ್ಟ್ ರೈತರಿಗೆ ನಾವು ಕಾಲ್ ಮಾಡೋಕ್ಕಾದ್ರೂ ಮೊಬೈಲ್ ಬೇಕಾಗುತ್ತೆ. ಅವಾಗ ಕರೆಂಟ್ ಅನ್ನ ಮೊದಲು ತಗೊಂಬಂದೆ, ಲೈನ್ ತಗೊಂಬಂದೆ, ಪವರ್ ಬಂತು ಚೈನ್. ಅವಾಗ ಒಂದ್ಸತಿ ಕರೆಂಟ್ ಬಂದ್ಮೇಲೆ ಆಮೇಲೆ ಮತ್ತೆ ಮನೆ ಹತ್ರದಲ್ಲಿ ಒಂದು ಬೋರ್ ಹೊಡೆಸ್ಕೊಂಡೆ. ಇವೆಲ್ಲ ನನ್ನ ಪಿ ಎಫ್ ದುಡ್ಡು ಮತ್ತು ಸೇವಿಂಗ್ಸು, ಪ್ರತಿಯೊಂದು ನಂದು, ನಮ್ಮನೆಯವರು ಸರ್ಕಾರಿ ಶಾಲಾ ಶಿಕ್ಷಕಿ, ಮ್ಯಾಕ್ಸಿಮಮ್ ನಮ್ಮ ಕುಟುಂಬದ ಏನಿದೆ ಎಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಇನ್ವೆಸ್ಟ್ ಅಂದ್ರೆ ಹೆಂಗೆ, ಬೋರ್ ಹೊಡಿಸ್ಬೇಕಾಗಿತ್ತು, ದುಡ್ಡು ಬೇಕಾಗಿ, 1,00,000 ರೂಪಾಯಿ ಆಗುತ್ತೆ ಒಂದು ಬೋರ್ ಹೊಡಿಸಿ ಲೈನ್ ತಗೊಂಡು ಮಾಡೋದಕ್ಕೆ. ಮತ್ತೆ ಟಿ ಸಿ ಸುಟ್ಟೋಗಿತ್ತು ಅವಾಗ, ಅದನ್ನ ರಿಪೇರಿ ಮಾಡ್ಸಕ್ ಅದಕ್ಕೊಂದು 20,000 ಖರ್ಚಾಯಿತು. ಹಿಂಗೆ ಇದೆಲ್ಲ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು 3.5-4 ಲಕ್ಷದ ತನಕ, ಅದು ಏನೇನು ಬೇಡಿಕೆ ಆಧಾರಿತವಾಗಿ ಅದೇನೇನಿತ್ತು ಎಲ್ಲ ಖಾಲಿ ಆಗೋಯ್ತು, ಜೀರೋ. ಅಷ್ಟರಲ್ಲಿ ಒಂದೊಂದೇ ಬೆಳೆಗಳು ಅರ್ಧಮರ್ಧ ಬರ್ತಾ ಇತ್ತು. ಅವಾಗ ಮತ್ ದುಡ್ಡು ಕೊಡೋರು ಯಾರು ನಮಗೆ, ಮತ್ತೆ ಇಲ್ಲಿ ಬೇಕು, ಮತ್ತೆ ನಾವೇನಿಲ್ಲ ಹಾಳು ಮಾಡ್ತಿಲ್ಲ, ಅದೇನಿದೆ ಖರ್ಚು ನೋಡ್ಕೊಂಡು ಅಳದು ತೂಗಿ ಅಷ್ಟು ಯಾವ್ದು ಅಗತ್ಯ ಇದೆ ಅದಕ್ಕೆ ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕುಷ್ಟಗಿಲ್ ದಲಾಲಿ ಇದ್ದಾರೆ, ಅವ್ರು ಕೊಡ್ತಾ ಇದ್ದೀನಿ ನಾನು ನನ್ನ ಬೆಳೆಗಳನ್ನ. ಅವಾಗಿಲ್ಲ ಹಿಂಗಿದೆ ಅಂತ ಮಾತಾಡಿದಾಗ ಎಷ್ಟು ಬೇಕು ಇಷ್ಟಿದೆ ಪರ್ಸೆಂಟೇಜ್ ಕೊಡ್ತೀನಿ ಅಂತ. ಚಿಲ್ಲಿ ದಲಾಲಿಗಳನ್ನ ದೂರ್ತಾರೆ ರೈತರು, ಅಂದ್ರೆ ಇಲ್ಲ ನಾವು ಕಷ್ಟಪಟ್ಟು ಬೆಳಿತೀವಿ ಒಂದಿಂದಲೂ ಅವ್ರು ಮಾರ್ಕೊಂಡ್ಬಿಡ್ತಾರೆ ಅಂತೇಳಿ. ಬಹುಪಾಲು ರೈತರು ಈಗ ಉಳಿದಿರೋದೇ ದಲ್ಲಾಳಿಗಳ ಒಂದು ವ್ಯವಸ್ಥೆಯಿಂದ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಆ ಪರ್ಸೆಂಟೇಜ್ ಏನ್ ತಗೊಳ್ತಾರೋ ತಗೊಳ್ತಾರೆ. ಆ ಟೈಮಲ್ಲಿ ಒಂದು 60,000-70,000 ಬೇಕಂದ್ರೆ ಯಾರು ಕೊಡ್ತಾರೆ? ಫೋನ್ ಮಾಡಿದ ತಕ್ಷಣ ಕಳಿಸ್ತಾರೆ, ಅಕೌಂಟ್ ಹಾಕ್ತಾರೆ. ಮತ್ತೇನ್ ನಾವು ಕರೆಕ್ಟ್ ಆಗಿ ನಮ್ ಪೀಕ್ ಆಗ್ಬಿಟ್ಟು ನಾವು ಕೊಟ್ಬಿಟ್ರೆ ಒಂದು 6% ಜಾಸ್ತಿ ಹೋಗ್ಲಿ, ತಿಂಗಳಿಗೆ 2 ಅಂತ ಇಟ್ಕೊಂಡ್ರೆ ನಾವು ಕೊಟ್ಬಿಟ್ಟು ನಮ್ಗೆ ಅಂತ ದೊಡ್ಡ ಇದಾಗಲ್ಲ. ಯಾಕಂದ್ರೆ ಪೀಕ್ ನಾವು ಇಳುವರಿ ಬಂದಾಗ ನಮಗೆ ಮಾಲು ಆಗುತ್ತೆ. ಮತ್ತೆ ಲಾರ್ಜ್ ಸ್ಕೇಲ್ ಈಗ 22 ಎಕರೆ ಶೇಂಗಾ ಹಾಕಿದೀನಿ ನಾನು. 22 ಎಕರೆ ಶೇಂಗಾ ಹಾಕಿದ್ರೆ ಹೆಚ್ಚು ಕಮ್ಮಿ ಒಂದು 8-10 ಕ್ವಿಂಟಲ್ ಒಂದು ಎಕರೆಗೆ ಅನ್ಕೊಂಡ್ರು ಸಿಕ್ಕಾಪಟ್ಟೆ ಆಗೋಯ್ತು. ಅದು ನಾನು ಹೆಂಗ್ ಮರಕಾಗತ್ತೆ, ಲಾರ್ಜ್ ಸ್ಕೇಲೇ ಬೇಕು. ಅವ್ರ ಕೆಪಾಸಿಟಿ ಇದೆ ಮರತಾರೆ, ಅವ್ರಿಗಿದೆ, ನನಗೆ ಬೆಳೆ ಕೆಪಾಸಿಟಿ ಇದೆ, ಲಾರ್ಜ್ ಸ್ಕೇಲ್ ಮರ ಕೆಪಾಸಿಟಿ ಅವ್ರಿಗಿದೆ. ಹಂಗಾಗಿ ನಾವು ಅಲ್ಲಿ ಯಾವಾಗ ರೇಟ್ ಇಳಿಯುತ್ತೆ ನೋಡ್ಕೊಂಡು ನಮ್ಮಲ್ಲಿ ಸ್ಟಾಕ್ ಮಾಡಿಕೊಂಡು ಒಳ್ಳೆ ಸಂಪರ್ಕ ಇಟ್ಕೊಂಡು ನಾವು ನಿಯತ್ತಾಗಿ ಅವ್ರ ಜೊತೆ ಇದ್ವಿ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಇದ್ವಿ ಅಂತ ಹೇಳಿ ನಮ್ಮನ್ನು ಕಾಪಾಡ್ತಾರೆ. ಒಂದ್ಸಲ ಇವರು ಕೊಟ್ಟೆ, ಇನ್ನೊಂದ್ಸಲಿ 5 ರೂಪಾಯಿ ಜಾಸ್ತಿ ಎಲ್ಲ ಆಯ್ತು, ಇನ್ನೊಬ್ರ ಹತ್ರ ಹೋದೆ ಅಂತ ಹೇಳಿದ್ರೆ ಅವ್ರಿಗೂ ತಲೆ ಕೆಟ್ಟೋಗುತ್ತೆ, ಅವರು ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ಅದು ನಮ್ಗೆ ಅರ್ಥ ಆಗೋದೇ ಇಲ್ಲ. ಅದು ಬಹಳ ಸಂಕೀರ್ಣ ವ್ಯವಸ್ಥೆ ಮಾರುಕಟ್ಟೆ ಅಂತಕ್ಕಂಥದ್ದು, ಹಾಗಾಗಿ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ಲಿ. ಈಗ ನಾವು ಮಾರುಕಟ್ಟೆ ಆಧಾರಿತ ಕೃಷಿನೂ ಮಾಡಬೇಕು, ಯಾವ ಟೈಮಲ್ಲಿ ನಮ್ಮ ಮಾಲು ದಲಾಲಿಗೆ ಮುಟ್ಟಬೇಕು. ಈಗ ನನ್ನ ಶೇಂಗಾನ ನಾನು 4,100 ರೂಪಾಯಿಗೆ 1 ಕ್ವಿಂಟಲ್ಗೆ ಲೀಸ್ಟ್ ರೇಟ್ ಕೊಟ್ಟಿರೋದು, 7,900 ಹೈಯೆಸ್ಟ್ ರೇಟು. 1 ಕ್ವಿಂಟಲ್ ಇಟ್ಕೊಳ್ಳಿ, ಅದನ್ನ 100 ಕ್ವಿಂಟಲ್ ಮಾಡ್ಕೊಳ್ಳಿ, ಎಷ್ಟಾಯ್ತು ಡಿಫ್ರೆನ್ಸ್ ಅಂದ್ರೆ 400,000 ರೂಪಾಯಿ ಎಲ್ಲಿ ಬಂತು, 7,90,000 ಎಷ್ಟು ಬಂತು, 1-2x ಆಯ್ತು. ಇದೆಲ್ಲಿ ಟೈಮಿಂಗು ನಮ್ದು, 2.5-3 ತಿಂಗಳು ಏನ್ ಟೈಮಿಂಗ್ ಇರುತ್ತೆ, ನಾವು ತಡೆದುಕೊಳ್ಳೋ ಸಾಮರ್ಥ್ಯ ಅದ್ರ ಮೇಲೆ ನಿಂತಿದೆ. ಯಾಕಂದ್ರೆ ಇಲ್ಲಿ ಲೇಬರು ಹೆಚ್ಚು ಕಮ್ಮಿ ಒಂದೊಂದು 2 ಗಾಡಿ ಲೇಬರ್ ಬರುತ್ತೆ, 35-40 ಆಳು ಇಳ್ತಾರೆ. ಕಳೆ ಕಿತ್ತಕ್ಕೆ ಶೇಂಗಾ 2-3 ಸಲ ಕಿತ್ತಿಸ್ಬೇಕಾಗತ್ತೆ ನಮ್ಮ ಮಣ್ಣಿನ ನೋಡ್ಕೊಂಡು. ಒಬ್ರಿಗೆ 190 ರೂಪಾಯಿ ಹೆಣ್ಣಾಳು, ಸ್ವಲ್ಪ ಜಾಸ್ತಿ 200-220 ತನಕ ಹೋಗುತ್ತೆ ಇಡೀ ದಿನ ಮಾಡಿದ್ರೆ. ಸೊ ಒಬ್ರಿಗಷ್ಟಾಯ್ತು ಅಂತ ಹೇಳಿದ್ರು ದಿನ ತೊಂದ್ರೆ ಒಂದು 10 ದಿನ ತಗೊಳ್ಳಿ ನೀವು, 400 ಜನ ಲೇಬರ್ ಕೊಡಬೇಕು, x200 ರೂಪೀಸ್. ಅವರು ಲೇಬರು ಟಾಟಾ ಎ ಸಿ ಅವ್ರು ಅವ್ರು ಒಂದು ವಾರ ತಡ್ಕೊಂಡಾರ, ಆಯ್ತಪ್ಪ ಸೌಕರ್ ಕೊಡ್ತಾನೆ ದಣರಿದ್ದಾರೆ ಮಾಡಿದಾರೆ ಅಂತ. ಒಂದ್ಸತಿ ನಮ್ಮ ಮಾಲ್ ದಲಾಲಿಗೆ ಹೋಯ್ತು ಅಂದ್ರೆ ನಮ್ಮ ಕಟ ಶುರು ಆಗ್ಬಿಡುತ್ತೆ. ಲೇಬರ್ ಪೇಮೆಂಟ್ ಕೊಡಕ್ಕಾದ್ರೆ ನಾವು ದಲಾಲಿ ಹತ್ರ ಇಸ್ಕೊಳ್ಳೇಬೇಕಾಗತ್ತೆ. ಅದು 1.5 ತಿಂಗಳು ನಾವು ತಡ್ಕೊಂಡ್ಬಿಟ್ರೆ ಸಂಭವ ತಡ್ಕೊಂಡ್ಬಿಟ್ರೆ ಲಾಭ ಆಗುತ್ತೆ. ಅಂದ್ರೆ ದೊಡ್ಡ ಲಾಭ ನಾವು ಕೃಷಿ. ಮತ್ತೆ ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ಬೇಕು, ಈಗ 1,000 ರೂಪಾಯಿ ಇನ್ವೆಸ್ಟ್ ಮಾಡಿ ಲಕ್ಷ ಸಂಪಾದಿಸಿದ ರೈತ ಅಂತ ಅನೇಕ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದೀನಿ. ಮತ್ ನಾನು ಕೃಷಿ ನೋಡಿದ್ದು ಯೂಟ್ಯೂಬ್ ಇಂದಾನೆ, ಅಟ್ಲೀಸ್ಟ್ ಗೊತ್ತಾಯ್ತು ನನ್ನ ಬೇಸಿಕ್ ಏನು ಅಂತ ಹೇಳಿ, ಒಂದು ಬೇಸಿಕ್ ಒಂದು ಔಟ್ ಲೈನ್ ಸಿಕ್ತು ನನಗೆ. ಆಮೇಲೆ ಯಾವಾಗ ನಾವು ಕ್ಷೇತ್ರ ಭೇಟಿ ಕೊಡ್ತೀವಲ್ವಾ, ಅವಾಗ ನಿಜವಾದ ಜ್ಞಾನ ಸಂಪಾದನೆ. ನಾವು ಟಿವಿಲಿ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಓದಿದ್ರೆ ಆ ಒಂದು ಉನ್ಮಾದಕ್ಕೊಳಗಾಗಿ ಕೃಷಿಗೆ ಬಿದ್ದು ಬಿಟ್ರೆ ಇನ್ನೊಂದ್ಸಲಿ ಕೃಷಿ ಅಂದಿರಬಾರದು, ಆ ಲೆಕ್ಕಕ್ಕೆ ಬಂದು ಬಿಡ್ತೀವಿ ನಾವು. ವಾಸ್ತವನೇ ಬೇರೆ. ಅದಕ್ಕೆ ನಮ್ಗೆ ವಾಸ್ತವ ಅರ್ಥ ಮಾಡ್ಕೋಬೇಕಂದ್ರೆ ಕ್ಷೇತ್ರ ಭೇಟಿ ಕೊಡಿ. ಯಾವ ರೈತ ಬೆಳೆದಿದ್ದಾನಲ್ಲ ಅಲ್ಲಿ ಹೋಗಿ ನೋಡಿ, ಅವನೇನೇನು ಕಷ್ಟಪಡ್ತೀನಿ ನೀನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ. ಈಗ ಒಂದು ದೊಡ್ಡ ಅರಮನೆ ತರ ಕುರಿ ಶೆಡ್ ಮಾಡಿರ್ತಾರೆ, ಆ ಕುರಿ ಶೆಡ್ ಮಾಡಕ್ಕೆ ಒಂದು 20 ಲಕ್ಷ ಆಗಿರುತ್ತೆ. ಈಗ ಒಂದು 100 ಕುರಿ ತಂದು ಅದನ್ನ ಸಾಕಿ ಬೆಳೆಸಿ ಲೇಬರ್ ಕೊಟ್ಟು, ಯಾಕಂದ್ರೆ ಕುರಿ ಸಾಕಿದೀನಿ ಅದರಿಂದ ಹೇಳ್ತಾರೆ ಅದು, ಹಾಗಾಗಿ ಅದಷ್ಟು ವರ್ಕೌಟ್ ಆಗಲ್ಲ, ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ಇನಿಷಿಯಲ್ ಅಲ್ಲಿ ನಾವು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳ ಅಗದಿ ಕಡಿಮೆ ಮಾಡಿಕೊಂಡು ಕುರಿಗೆ ನನ್ಗೆ ಅರಮನೆ ಬೇಕು ಅಂತ ಕೇಳಲ್ಲ. ಅದಕ್ಕೆ ಸಾಮಾನ್ಯವಾಗಿ ನೀಲಗಿರಿದು ಒಂದಷ್ಟು ಕಟ್ಬಿಟ್ಟು ಮೇಲ್ಗಡೆ ತೆಂಗಿನ ಚಾಪರ್ ಹಾಕಿದ್ರು ಆಯ್ತು, ಟಾರ್ಪಲ್ ಶೀಟ್ ಹಾಕಿದ್ರು ಆಯ್ತು, ಇಲ್ಲಾಂದ್ರೆ ಬಿಟ್ರು ಆಯ್ತು. ಈಗ ನೀವು ಹೈವೇಯಿಂದ ಹೋಗ್ತಾ ನೋಡಿರ್ಬೋದು, ಅಲ್ಲಿ ಕುರಿ ಹಿಟ್ಟು ತರಬಿರ್ತಾರೆ, ಅವ್ರು ಅಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಅಲ್ಲೇ ಅಡಿಗೆ ಮಾಡ್ಕೊಂತಾರೆ, ಅಲ್ಲೇ ಅವ್ರಿಗೆ ಒಂದು 3-4 ಲಕ್ಷ ರೂಪಾಯಿ ವರ್ಕೌಟ್ ಆಗುತ್ತೆ. ಒಬ್ಬ ಕುರಿಗಾಹಿ ಒಂದು 30-40 ಮ್ಯಾಕ್ಸಿಮಮ್ ಹ್ಯಾಂಡಲ್ ಮಾಡ್ಬೋದು, ಇಬ್ರು ಸೇರಿದ್ರೆ 70-80 ಆಗುತ್ತೆ ಅವ್ರ ಕೆಪಾಸಿಟಿ. ಅದ್ರ ಮೇಲೆ ಕುರಿಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಹೌದು, ಇಲ್ಲಿ ಬಹಳ ಇದೆ ಸರ್. ಇಲ್ಲಿ ಈ ಕತ್ತೆ ಕಿರುಬ ಅಂತ ಬರುತ್ತೆ, ಮತ್ತೆ ಚೀರುತ್ತೆ ಆಡು ಕುರಿ, ಅದನ್ನ ಅನ್ಬಿಡುತ್ತೆ, ಶಬ್ದ ಗೊತ್ತಾಗ್ಬಿಡುತ್ತೆ ಅದಕ್ಕೆ, ಮತ್ತೆ ಸ್ಮೆಲ್ ಅದ್ರದ್ದು, ಹಂಗಾಗಿ ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ. ಮತ್ತೆ ಹಸಿದಿರೋ ಕಾಡು ಪ್ರಾಣಿಗಳಿಗೆ ಆಹಾರ ಕಾಡಿನಲ್ಲಿ ಇದ್ರೆ ಅವು ಯಾಕೆ ಇಲ್ಲಿ ಬರ್ತಿದ್ದಾವು ಅಲ್ವಾ? ಅದಕ್ಕೆಲ್ಲ ಆಹಾರ ಎಲ್ಲ, ಮತ್ತೆ ಜೀವಿ ಅದನ್ನ ಸತ್ರುನು ಪರವಾಗಿಲ್ಲ, ತಿನ್ಲೇಬೇಕು ಅನ್ಕೊಂಡು ನಾವು ಎದುರುಗಡೆ ಇದ್ರು ಓಡ್ ಬಂದು ಕಿತ್ಕೊಂಡು ಹೋಗುತ್ತದೆ. ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ ನಾನು. ಹಂಗಾಗಿ ನಾವು ನಾಯಿಗಳನ್ನ ಇಟ್ಕೊಂಡಿರ್ತೀವಿ, 7-8 ನಾಯಿಗಳು, ಅವಕ್ಕೆ ಅನ್ನ ಹಾಕ್ಬೇಕು ನಾವು. ಅಥವಾ ನಮ್ಮ ಹೊಲದ್ದು ಏನ್ ಸಿಗುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಗಂಜಿ ಕಾಯಿಸಿ ಅದು ನಾಯಿಗಳಿಗೆ ಹಾಕ್ಬಿಡ್ತೀವಿ, ಅದಷ್ಟು ಸೆಟ್ಲ್ ಆಗುತ್ತೆ. ಅಟ್ಲೀಸ್ಟ್ ಅದು ತೀರಿಸಿದಾಗ ನಾವು ಅಲರ್ಟ್ ಆಗಿದ್ರೆ ಈ ಕಡೆ ಕುರಿ ಮಂದೆ ಬಿಟ್ಟು ಬೇರೆ ಹೋಗುತ್ತದೆ. ಕುರಿ ನಾವು ಸ್ಟಾಲ್ ಫೀಡಿಂಗ್ ಅಲ್ಲಿ ಮಾಡಿದ್ರೆ ಉತ್ತಮ. ಈ ಭಾಗದಲ್ಲಿ ಹೊರಗಡೆ ಆ ಕಡೆ ಹೊಸದುರ್ಗಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಏನು ಸಮಸ್ಯೆ ಇಲ್ಲ, ಕಾಡು ಪ್ರಾಣಿಗಳು ನಡೆಯುತ್ತೆ ಅಲ್ಲಿ. ನಮ್ಮಲ್ಲಿ ಮಾತ್ರ ತುಂಬಾ ಕಷ್ಟ ಇದೆ, ಬಹಳ ಸವಾಲುಗಳಿದೆ ಸರ್. ಈಗ ನೀವು ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಬೆಳಿತೀರಿ? ಹೌದು. ಏನೇನು ಬೆಳಿತೀರಿ ಅದರ ಅನುಭವಗಳನ್ನು? ತೋಟಗಾರಿಕೆ ಬೆಳೆಯಲ್ಲಿ ತೆಂಗು ಹಾಕಿದ್ದೀನಿ, ಆರಂಭಿಕ ಹಂತದಲ್ಲಿ ಹಾಕಿದ್ದು. ಯಾಕಂದ್ರೆ ತೆಂಗು ಇಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಬಯಲು ಸೀಮೆಯಲ್ಲಿ ಹಾಕಿದ್ರೆ ಅದು ನೀರು ಹೆಚ್ಚಿಗೆ ಕೇಳುತ್ತೆ. ಸೊ ನೀರು ಅಲ್ಲಿಗೆ ಹೆಚ್ಚಿಗೆ ಕೊಡಬೇಕಾಗಿರೋದ್ರಿಂದ ನಮಗೆ ಬೇರೆ ಬೆಳೆಗಳಿಗೆ ನೀರು ಕೊಡೋದಕ್ಕೆ ಆಗೋದಿಲ್ಲ. ತೆಂಗು ಹಾಕಕ್ ಹೋಗಬಾರದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅನಿಸಿದೆ. ಆಮೇಲೆ ಸ್ಪೇಸಿಂಗು ಜಾಸ್ತಿ ಕೊಡಬೇಕು, ಜಾಗ ಜಾಸ್ತಿ ಹೋಗ್ಬಿಡುತ್ತೆ. 13 ಒಂದು ಗರಿ ಬರುತ್ತೆ, ಆ ಕಡೆಯಿಂದ 13-26 ಆಯ್ತು, ಮಧ್ಯ ಒಂದು 2-3 ಹಾಕ್ಬಿಟ್ಟು 30-30 ಹಾಕ್ಬೇಕು ತೆಂಗಿನ. ನಾ ಟಿ ಎನ್ ಡಿ ಇಲ್ಲಿ ನಿಡ್ಸೋಶಿ ಯೂನಿಟ್ ಇದೆ, ಇಸ್ರೇಲ್ ಮಾದರಿಲಿ ಇಲಾಖೆ ಅವ್ರು ಮಾಡಿದ್ದಾರೆ, 65 ರೂಪಾಯಿಗೆ ಸಿಕ್ತು, ಉತ್ಕೃಷ್ಟ. ಅದು ತಂದು ಹಾಕಿದ್ದೀನಿ, ಡ್ರಾಟ್ ರೆಸಿಸ್ಟೆಂಟ್ ಇದೆ, ಪರವಾಗಿಲ್ಲ. ನೀರು ಕೊಟ್ಟರು ಒಂದು ಲೆಕ್ಕದಲ್ಲಿ ಇರುತ್ತೆ, ಸಾಯಲ್ಲ, ಒಂದು ಲೆಕ್ಕದಲ್ಲಿ ಇದೆ. ಅಲ್ಲಲ್ಲಿ ಒಗ್ಗಣೆ ಆಗಿದೆ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡ್ಬಂದೆ ಹಾಕೊಂಡಿದ್ದೀನಿ. ಈಗ 4 ವರ್ಷ ಆಗ್ತಾ ಇದೆ, ನನಗಿಂತ ಡಬಲ್ ಎತ್ತರ ಆಗಿದೆ. ನೋಡಿದ್ರೆ ಸಂತೋಷ ಆಗುತ್ತೆ, ಹರ್ಬೆಜಲ ಇದೆ, ಚೆನ್ನಾಗಿದೆ. ಇನ್ನು ಹೊಂಬಳೆ ಬರಬೇಕು, ಅದು ಕಾಯಬೇಕು, ಆಮೇಲೆ ಅದನ್ನ ನಾನು ಕಿತ್ತು ಮಾರಬೇಕು. ಒಂದು ತೆಂಗಿನಕಾಯಿ ಕಿತ್ತಕ್ಕೆ 5 ರೂಪಾಯಿ ಅಂತಾರೆ, ಇಳಿಸಕ್ಕೆ 5 ರೂಪಾಯಿ ಹೋಗುತ್ತೆ. ಇನ್ನು ರೈತನಾಗಿ ನಾನು 4 ವರ್ಷ ಇನ್ವೆಸ್ಟ್ ಮಾಡಿ ನನಗೇನು ಸಿಗುತ್ತೆ? ಸೊ ಇದು ವಾಸ್ತವಿಕವಾಗಿ ನಾವು ತೆಂಗು ಬೆಳೆದು ಬಿಡ್ತೀವಪ್ಪ, ಕಾಯಿ ಸಿಕ್ಬಿಡುತ್ತೆ, ಅದನ್ನ ಮಾರ್ಬಿಡ್ತೀವಿ, ಸಾಕಷ್ಟು ದುಡ್ಡು ಬರುತ್ತೆ. ನಾವು ಇಲ್ಲ ಇಲ್ಲ, ಅದ್ರ ಬದಲು ಬೇರೆ ಮಾಡಿದ್ರು ಅದಕ್ಕಿಂತ ಡಬಲ್ ಟ್ರಿಬಲ್ ಎಲ್ಲ ಬರುತ್ತೆ. ಸೊ ನಮ್ಮ ನಿರ್ಧಾರ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ತಗೊಳಕ್ಕಿಂತ ಮುಂಚೆ ಒಂದು 10 ರೈತರು ಹೊಲ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಅದನ್ನ ಆಲ್ರೆಡಿ ತುಂಬಾ ಜನ ಮಾಡ್ಬಿಟ್ಟಿದ್ದಾರೆ. 25-30 ವರ್ಷದ ಅಪ್ರತಿಮ ರೈತರು ನಿಮ್ ಸುತ್ತಮುತ್ತಲಲ್ಲೇ ಸಿಗ್ತಾರೆ. ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ಗೆ ಆಗುತ್ತೋ ಬಿಡುತ್ತೋ ಅನ್ಕೊಂಡು ನಿರ್ಧಾರ ಮಾಡ್ಬೇಕು. ಇಂಥದನ್ನೇ ಮಾಡಿ ಅಂತ ಇಲ್ಲಿ ಯಾರು ಹೇಳೋದಿಲ್ಲ. ನೀವು ಮಾಡ್ತೀರಾ, ಅದನ್ನ ಆಲ್ರೆಡಿ ಮಾಡಿದ್ದಾರೆ, ಅವರ ಸೋಲು ಗೆಲುವನ್ನು ನೋಡಿಕೊಂಡು ಆಮೇಲೆ ನೀವು ನಿಮ್ಮ ಹೊಲದಲ್ಲಿ ಅಳವಡಿಸ್ಕೋಬಹುದು. ಮತ್ತೆ ಬೇರೆ ಏನೇನು ಬೆಳೆ ತೋಟಗಾರಿಕೆ? ತೆಂಗಿನ ಮಧ್ಯೆ ಈಗ ನಾನು ತೆಂಗಿಗೆ ಆನ್ಲೈನ್ ಹಾಕಿದ್ದೀನಿ ಡ್ರಿಪ್. ಇಲ್ಲಿಂದ ಅಲ್ಲಿಂದ ಅಷ್ಟು ದೂರ ಡ್ರಿಪ್ ಹೋಗುತ್ತೆ, ಅಲ್ಲೊಂಚೂರು ನೀರು ಬಿಡುತ್ತೆ, ಇಲ್ಲೊಂಚೂರು ನೀರು ಬಿಡುತ್ತೆ. ಮಧ್ಯದಲ್ಲಿ ಇಷ್ಟು ಉದ್ದ ಹಾವಿನ ತರ ಕರಿ ಪೈಪ್ ಇದೆ, ನೀರು ಇಲ್ಲಿಂದ ಅಲ್ಲಿ ಪಾಸ್ ಆಗುತ್ತಲ್ಲ ಅಂತ ಹೇಳಿ ಮಧ್ಯದಲ್ಲಿ ಒಂದಷ್ಟು ನುಗ್ಗೆ ಹಾಕಿದೆ. ನೈಟ್ರೋಜನ್ ಫಿಕ್ಸೇಷನ್ ಆಗಲಿ, ಸಾರಜನಕ ಸ್ಥಿರೀಕರಣ ಆಗುತ್ತೆ ಅಂತ ಹೇಳಿ. ಆಮೇಲೆ ಇದು ಫಾರೆಸ್ಟ್ ಮುಂದ್ರಾಬಾದ್ ಅಲ್ಲಿ 3 ರೂಪೀಸ್ಗೆ ಒಂದು ಇದು ಕೊಟ್ರು, ಕರಿಬೇವಿನ ಗಿಡ, ಅದನ್ನ ಹಾಕಿದ್ದೀನಿ. ಈಗ ನನಗೆ ತೆಂಗಕ್ಕಿಂತ ಕರಿಬೇವು ಚೆನ್ನಾಗಿ ಬರ್ತಾ ಇದೆ, ಕರಿಬೇವಲ್ಲ, ಹಂಗಾಗಿ ಅದು ಒಂದು ಲೆಕ್ಕದಲ್ಲಿ ಈ ಒಂದು ಬೇವು ನೋಡಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕರಿಬೇವು, ಇದು ಚೆನ್ನಾಗಿ ಬಂದಿದೆ. ಇದು ನೀರೇನು ಅಷ್ಟು ಕೊಟ್ರು ಆಯ್ತು, ಬಿಟ್ರು ಆಯ್ತು, ಅದು ಬಂದ್ರು ಆಯ್ತು, ಬಿಟ್ರು ಆಯ್ತು ಅಂತ ಹಾಕಿದ್ ನಾನು. ಜಾಗ ವೇಸ್ಟ್ ಆಗ್ಬಾರ್ದು, ಸ್ವಲ್ಪ ಶೇಡಿ ವಾತಾವರಣ ಇರಲಿ, ನೇರವಾಗಿ ಬಿಸಿಲು ಮಣ್ಣಿಗೆ ಬಿದ್ರೆ ಅಲ್ಲಿರ್ತಕ್ಕಂತಹ ಕೆಲವೊಂದು ಗೊಬ್ಬರದ ವಸ್ತುಗಳು ಬಿಸಿಲಿಗೆ ಬಿದ್ದು ಪೋಷಕಾಂಶ ಕಳ್ಕೊಂಡ್ಬಿಡುತ್ತೆ ಅಂತ ಇರ್ಲಿ ನಾನು ಕರಿಬೇವು ಅಂತದನ್ನ ಹಾಕೊಂಡೆ. ಈಗ ನುಗ್ಗೆಂದು ಇಳುವರಿ ಬರ್ತಾ ಇದೆ, ಕರಿಬೇವನ್ ಬರ್ತಾ ಇದೆ, ತೆಂಗಿದೆ ನಾನು ಮರ್ತು ಬಿಟ್ಟಿದ್ದೀನಿ ನಾನು. ಈ ಕರಿಬೇವಿನ ಯಾಕಂದ್ರೆ ದುಡ್ಡು ಬರ್ತಿದೆಯಲ್ಲ, ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದೀನಿ. ಆಮೇಲೆ ಇದನ್ನ ಕಟಾವ್ ಮಾಡೋದ್ರಿಂದ ಉಳಿದಿರೋದು ಅಲ್ಲೇ ತೆಂಗಿಗೆ ಬೀಳುತ್ತೆ. ವರ್ಷಕ್ಕೊಂದು 4-5 ಸಲ ಅದ್ರದ್ದು ಪಾತಿ ಮಾಡ್ತೀನಿ. ಆಮೇಲೆ ಕೆಲವು ಉಪ್ಪು ಹಾಕಿ ಅಂದ್ರು, ಕೆಲವರು ಬೇಡ ಅಂದ್ರು, ಅದು ಕನ್ಫ್ಯೂಸ್ ಆಯ್ತು. ಮತ್ತೆ ಹಿರಿಯರನ್ನು ಕೇಳ್ಕೊಂಡು ಅದಕ್ಕೇನೇನು ಬೇಕು, ಸಗಣಿ, ಗೊಬ್ಬರದ ನೀರು, ಎರೆಜಲ ಅಂಥದ್ದೆಲ್ಲ ಹಾಕೊಂಡು ಈಗ ತೆಂಗು ಚೆನ್ನಾಗಿದೆ, ನುಗ್ಗೆನೂ ಚೆನ್ನಾಗಿದೆ, ಕರಿಬೇವು ಚೆನ್ನಾಗಿದೆ. ಇದು ತೆಂಗಿನ ಪಟ್ಟಿಲ್ ಆಯ್ತು, ನಾವು ಪಟ್ಟಿ ಅಂತೀವಿ, ಎಕರೆ ಗಟ್ಟಲೆ ಬರಲ್ಲ. ಯಾಕಂದ್ರೆ ಒಡ್ಡು ನೀರು ಹರಿಯೋ ದಿಕ್ಕು ನೋಡಿಕೊಂಡು ಇನ್ನೇನು ನೀರು ಇಲ್ಲಿ ಹಾಳಾಗೋಗುತ್ತಪ್ಪ, ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಅಲ್ಲೊಂದು ಒಡ್ಡು ಹಾಕೊಂಡಿರ್ತೀವಿ. ಮುಂದೆ ಎಷ್ಟು ಜಾಗ ಆಗುತ್ತೆ ಅಲ್ಲೊಂದು ಒಡ್ಡು ಹಾಕೊಂಡಿರ್ತೀವಿ. ಸೊ ಒಂದು 3 ತೆಂಗಿನ ಪಟ್ಟಿ ಇದೆ. ಅದಾದ್ಮೇಲೆ ಮೇಲ್ಗಡೆ ಅಂದ್ರೆ ಎಲ್ಲಿ ನನಗೆ ನೀರು ಆಗೋದಿಲ್ಲ ಅಲ್ಲಿ, ಅಂದ್ರೆ ತೆಂಗು ಹಾಕಿದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಹಂಗಾಗಿ ನಮ್ಮ ಭಾಗದಲ್ಲಿ ಮಾವು ತುಂಬಾ ಚೆನ್ನಾಗಿ ಬರುತ್ತೆ. ಕೊಪ್ಪಳ ಕೇಸರು ಆಲ್ರೆಡಿ ಬಹಳ ಫೇಮಸ್ಸು, ಮಾರ್ಕೆಟ್ ಅಲ್ಲಿ ಇಲ್ಲೇ 100 ರೂಪಾಯಿ ನಾನೇ ಮರಿದೀನಿ. ಹಾಗಾಗಿ ಎಷ್ಟು ಮರಗಳಾಕಿ? 300 ಹಾಕಿದ್ದೀನಿ. 250 ದಶಹರಿ, ದಶಹರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಇಲಾಖೆಯಲ್ಲಿ. ಆಮೇಲೆ ಸುತ್ತಮುತ್ತ ರೈತರು ನೋಡಿದ್ರೆ ಎಲ್ಲ ಚೆನ್ನಾಗಿದೆ, ಓಕೆ ಫೈನ್, ನಾನು ಮಾಡ್ಬೋದು ಅನಿಸ್ತು. ಮತ್ತೆ ನಮ್ಮ ಕನಕಗಿರಿ ಭಾಗದಿಂದ ಬೇವೂರು ಕೀಟಬಾಧೆ, ಹುಳಬಾಧೆ, ನೊಣಬಾಧೆ ಈ ತರದ ಸಮಸ್ಯೆಗಳು. ಅದು ಹೂ ಕಟ್ಟೋ ಟೈಮಲ್ಲಿ ಜೋರ ಗಾಳಿ ಬಂತ, ಕೆಲವರು ಅದನ್ನಂತಾರೆ ನೀನ್ ಮಾವು ಹಾಕಿಯ, ಆ ಜೋರ ಮಳೆ ಬರುತ್ತಾ ಗಾಳಿ ಬರ್ತಾ ಹೂವೆಲ್ಲ ಉದುರೋಗ್ಬಿಡುತ್ತೆ, ನಿಮ್ಗೆ ಇಳುವರಿನೇ ಸಿಗಲ್ಲ ಅಂತ ಹೇಳಿ ಮ್ಯಾಂಗೋ ಸ್ಪೆಷಲ್ ಅಂತ ಐಕಾರ್ ಅವ್ರು ಮಾಡಿದ್ರೆ ಅನೇಕ ಸಿಗುತ್ತೆ ನಿಮಗೆ. ಈ ಸಮಸ್ಯೆ ಇದೆ ಅಂದ ಮೇಲೆ ಅದಕ್ಕೆ ಪರಿಹಾರಗಳು ಅನೇಕ ಕಡೆ ಸಿಗುತ್ತೆ. ನಾವು ಸುಮ್ಮನೆ ಗಿಡ ಹಚ್ಚಿಬಿಟ್ಟು ಅದು ಕಾಯಬಿಡುತ್ತಪ್ಪ ಹರ್ಕೊಂಡ್ಬಿಡ್ತೀವಿ, ಹಾ ಇಲ್ಲ ಇಲ್ಲ, ಹಚ್ಚಿದ ಮೇಲೆ ನಮ್ ಕೆಲಸ ಸ್ಟಾರ್ಟ್, ಹಚ್ಚಿಬಿಟ್ಟು ಮರೆತು ಬಿಟ್ರೆ ಆಗಲ್ಲ ಅಲ್ಲಿ. ಹಂಗಾಗಿ ಯಾವ್ಯಾವ ಕಾಲದಲ್ಲಿ ಏನೇನ್ ಬೇಕು ಅಂತ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ. ಹಾಗಾಗಿ ಮತ್ತೆ ಇಲಾಖೆ ಇದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರ ಭೇಟಿ ಆಲ್ರೆಡಿ ಅದನ್ನ ಮಾಡ್ತಿರ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರದ್ದು. ನಾವು ಗೋಕೃಪಾಮೃತ ಜಲ ಇರ್ಬೋದು, ವೇಸ್ಟ್ ಡಿಕಂಪೋಸರ್ ಇರ್ಬೋದು, ಮ್ಯಾಂಗೋ ಸ್ಪೆಷಲ್ ಇರ್ಬೋದು, ನಮ್ಮ ಅನುಕೂಲ ನೋಡಿಕೊಂಡು ಅದನ್ನೇ ಮಾಡ್ಬೇಕು ಅಂತಿಲ್ಲ, ಅದ್ರ ಬದಲು ಬೇರೆ ಆಲ್ಟರ್ನೇಟಿವ್ಸ್ ಗಳು ಇರ್ತವೆ. ಹಾಗಾಗಿ ನಾನು ಒಂದೊಂದ್ಸಲ 15 ದಿನಕ್ಕೊಮ್ಮೆ ಜೀವಾಮೃತ ಕೊಡ್ತೀನಿ ನಾನು. ಕೆಲವರು ವಾರಕ್ಕೊಮ್ಮೆ ಕೊಟ್ಟರೆ ಆಗತ್ತೆ, ನನಗಾಗಲ್ಲ, ನನ್ನ ಕೆಪಾಸಿಟಿ ಅಷ್ಟಪ್ಪ, 15 ದಿನಕ್ಕೊಮ್ಮೆ ನಾನು ಕೊಡಬಹುದು. ಅದು ಹೆಂಗ್ ಕೊಡ್ಬೋದು, ಪೈಪಲ್ಲಿ ಹಾಕಿದ್ರೆ ಅದು ಸಿಗಾಕೊಂಡ್ಬಿಡುತ್ತೆ, ಆಗಲ್ಲ, ಚರಗಿಲ್ ಹಾಕ್ಬೇಕು, ಲೆಬೋರಿಯಸ್ ವರ್ಕ್, ಕಾರ್ಮಿಕರು ಬೇಕು. ಹಾಗಾಗಿ ಒಂದು 20 ಲೀಟರ್ ಕ್ಯಾನ್ ಮಾಡ್ಕೊಂಡಿದ್ದೀನಿ, ನಳ ಇರುತ್ತಲ್ಲ ನೀರು ಕುಡಿಯೋದು, ಅದ್ರಲ್ಲಿ 20 ಲೀಟರ್ ಹಾಕೊಂತೀನಿ, ನಾಳೆ ಹಂಗೆ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಹಂಗೆ ಆಗುತ್ತೆ ಅದರಲ್ಲಿ. ಹಂಗೆ ನಿಧಾನಕ್ಕೆ ಮಾಡಿಕೊಂಡು ಒಂದು ಸುಮಾರು ಒಂದು ಪಟ್ಟಿ ಒಂದಿನದಲ್ಲಿ ಮುಗಿಸ್ಬಲ್ಲೆ ನಾನು. ಅದನ್ನ ದಿನ ಮಾಡೋಕ್ಕಾಗಲ್ಲ, ತಿಂಗಳಲ್ಲಿ ಒಂದು 2 ದಿನ ಗೊಬ್ಬರಕ್ಕೆ ಜೀವಾಮೃತಕ್ಕೆ ಅಂತ ಇಟ್ಕೋಬೇಕು, ಮತ್ತೆ ಒಂದ್ ದಿನ ವೇಸ್ಟ್ ಡಿಕಂಪೋಸರ್. ತುಮಕೂರು ಹತ್ರ ಸಿದ್ದಿಬೈ ಅಂತಿದ್ದು, 21 ರೂಪಾಯಿ ಒಂದು ಬಾಟ್ಲಿ ಕೊಡ್ತಾರೆ, ಒಂದ್ಸಲ ತಂದ್ಬಿಟ್ರೆ ಲೈಫ್ ಟೈಮ್ಸ್ ಸಾಕು ನಮ್ಗೆ 21 ರೂಪಾಯಿ. ಅದನ್ನೇ ನಾವು ವೇಸ್ಟ್ ಡಿಕಂಪೋಸರ್ ಇಂಪ್ರೂವ್ ಮಾಡ್ತಾ ಇರ್ಬೋದು, ಮಲ್ಟಿಪ್ಲೈ ಮಾಡ್ಕೊತಾ ಇರ್ಬೋದು. ಅದು ಮತ್ತೆ ಕೆಲವೊಂದು ಬಿಜಾಪುರದಿಂದ ತರಿಸ್ತೀನಿ ನಾನು, PSB ಫಾಸ್ಫರಸ್ ಸೊಲೆಬೆಲ್ ಬ್ಯಾಕ್ಟೀರಿಯಾ ವ್ಯಾಮ್ ಇಂಥದ್ದೆಲ್ಲ, ಅದು ಇವಾಗ ಇವಾಗ ಕಲ್ತ್ಕೊಂಡಿರೋದು, ಮೊದ್ಲಿಂದ ಅದ್ರ ಬಗ್ಗೆ ಅವಲೇಷನ್ ನಾಲೆಜ್ ಇಲ್ಲ. ಇವಾಗ ಇವಾಗ ಬೇರೆಯವ್ರ ತೋಟದಲ್ಲಿ ಇವ್ರು ಇದನ್ನ ಬಳಸ್ತಾರಲ್ವಾ, ಇವ್ರು ಇದನ್ನ ಬಳಸ್ತಾರ ಅಂತ ಕೇಳಿ ಕಲ್ತ್ಕೊಂಡು ಅದನ್ನ ನನ್ನ ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡಿ, ರಿಸಲ್ಟ್ ತುಂಬಾ ಚೆನ್ನಾಗಿ. ಸಾವಯವದಲ್ಲಿ ನೀವೇನ್ ಮಾಡ್ತೀರಿ, ಇನಿಷಿಯಲಿ ತುಂಬಾ ಕಷ್ಟ ಆಗುತ್ತೆ, ಇಷ್ಟೆಲ್ಲ ಖರ್ಚಾಗ್ತಿದೆ, ಲೇಬರ್ ವರ್ಕ್ ಜಾಸ್ತಿ ಸಾವಯವದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಇರಲ್ಲ, ಯಾಕಂದ್ರೆ ಲೈವ್ ಮಲ್ಚಿಂಗ್ ಮಾಡ್ಬಿಡ್ತೀವಿ, ಕಳೆ ಬರುತ್ತೆ, ಕಳೆ ಕಿತ್ಸದ ಸಮಸ್ಯೆ ಎಲ್ಲ ರೈತರಿಗೂ, ಬಹಳ ಖರ್ಚಾಗುತ್ತೆ ಕಳೆ ಕಿತ್ಸೋದಕ್ಕೆ, ಆಳ್ ಕರ್ಕೊಂಡ್ಬರ್ಬೇಕು, ಟಾಟಾ ಎಸಿ ಅವ್ನಿಗೆ ಏಕ ಫೋನ್ ಮಾಡಬೇಕು, ಮತ್ತೆ ಅವ್ರು ಬರೋ ಟೈಮಿಂಗ್ಸ್ ಬೇರೆ, ಮತ್ತೆ ಇಲ್ಲಿ ಬಂದ ಮೇಲೂ ನಾವು 8 ತಾಸು ಕೆಲಸ ತಗೊಳ್ತೀವಿ, ಅಸಾಧ್ಯ ಮಾತು. ಮೊದಲು ಬರ್ತಾರೆ, ಮತ್ತೆ ಅವ್ರದ್ದು ರಿಲ್ಯಾಕ್ಸೇಷನ್ ಇರುತ್ತೆ, ಮಧ್ಯಾಹ್ನ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತೆ ಸಾಯಂಕಾಲ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತೆ ಮೇವು ಕಟ್ಕೊಂಡು ಹೋಗ್ತಿರ್ತಾರೆ, ಸ್ವಲ್ಪ ಜಾಸ್ತಿ ಮಾತಾಡೋದ್ರೆ ಮತ್ತೆ ಬರಲ್ಲ ಅವ್ರಿಗೆ, ಬಹಳ ಡಿಮ್ಯಾಂಡ್ ಇರುತ್ತೆ, ನಿನ್ನ ಹೊಲಂಗೆ ಬೇರೆ ಹೊಲ. ಯಾಕಂದ್ರೆ ಎಲ್ಲ ಕಡೆ ಈಗ ಒಂದೇ ಹಳ್ಳಿಲಿಗೆ ನೋಡಿ, ನಮ್ಮಲ್ಲಿ ಎಷ್ಟು ಜನ ಯಾವ ಬೆಳೆ ಹಾಕಿದ್ದಾರೆ ಅಂದ್ರೆ, ಹೆಚ್ಚು ಕಮ್ಮಿ 10,000 ಜನ ಲೇಬರ್ ಆದ್ರೂ ಒಂದು ತಿಂಗಳಲ್ಲಿ ಅಷ್ಟು ಬೇಕಿಲ್ಲ, ಹಂಗಿದೆ ಇಲ್ಲಿ ಕೆಲಸಗಳು ಮಾಡಿಸ್ಬೇಕು ಅಂತ ಹೇಳಿದ್ರೆ. ಅದು ನೋಡ್ಕೊಂಡು ನೋಡ್ಕೊಂಡು ಈಗ ಮನೇಲಿ 7-8 ಜನ ಇದ್ರೆ ಒಂದು ಲೆಕ್ಕದಲ್ಲಿ ಆಗೋಗುತ್ತೆ, ಇಲ್ಲಿ ನಾನು ಒಬ್ಬನೇ. ಇಲ್ಲಿ ಸಂಸಾರದ ಬೆಲೆ ಏನು, ಫೈನಾನ್ಷಿಯಲಿ ಒಂದು ಫ್ಯಾಮಿಲಿನ ಹೆಂಗೋ ಮಾಡಿ ಎಲ್ಲೋ ಬಹಳ ಕಷ್ಟಪಟ್ಟು ಒಂದು ಫ್ಯಾಮಿಲಿ ಇಟ್ಕೊಂಡಿದೆ, ಐ ಆಮ್ ಪೇಯಿಂಗ್ 1.5 ಲ್ಯಾಕ್ ಅವರಿಗೆ. ಸೊ ಅಕಸ್ಮಾತ್ ನಾವುಗಳೇ ಇದ್ದಿದ್ರೆ ಅಷ್ಟು ಉಳಿದಿರೋದು ನನಗೆ ಆನ್ಯುವಲಿ, 1.5 ಲಕ್ಷ ರೂಪಾಯಿ ಆನ್ಯುವಲಿ ಕೊಡ್ತೀನಿ. ವರ್ಷದ ಲೆಕ್ಕನೆ ಮಾತಾಡ್ಬೇಕು, ಇಲ್ಲಿ ವಾರದ ಲೆಕ್ಕ ತಿಂಗಳ ಲೆಕ್ಕ ಮಾಡಿಬಿಟ್ಟೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಇದು ನಾನು ಕಂಡುಕೊಂಡಿರೋದು. ಹಾಗಾಗಿ ಸರ್, ಈಗ ಮಾವಾಯ್ತು, ಪೇರಳ ಮಾಡಿದ್ದೀನಿ, ಇನ್ನೊಂದು ತೆಂಗಿದೆ ನಂದು, ಕಬ್ಬಿಣ ಪುಟ್ಟು ಉಲ್ಟಾ ಹಾಕ್ಬಿಟ್ರೆ ಸುದ್ದಿಗೆ ತಗೊಂಡು ಹೊಡೆದಂಗೆ ಇದೆ ನನ್ನ ಹೊಲ, ಫ್ಲಾಟ್ ಇಲ್ಲ. ಮತ್ತೆ ಈ ಭಾಗದಲ್ಲಿ ಹಂಗೆ ಕಿಷ್ಕಿಂದದ ಲಾಸ್ಟ್ ಸರಿಗಿವೆಲ್ಲ, ಹಾಗಾಗಿ ಕೆಳಗಿನ ಪಟ್ಟಿಲಿ ತೆಂಗು ಹಾಕಿದ್ದೀನಿ, ಮೇಲ್ಗಡೆ ಮಾವು, ಮಧ್ಯದಲ್ಲಿ ಮತ್ತೆ ಪೇರಲ ಹಾಕೊಂಡು, ಪೇರಲಕ್ಕೆ ನೀರು ಬೇಕು, ಮಾವಗಷ್ಟು ಬೇಡ. ಈಗ ಹಲಸು ಬಾಟಲ್ ಹಾಕೊಂಡಿದ್ದೀನಿ, ಸುತ್ತಲೂ ಬೇವು ಹಾಕಿದ್ದೀನಿ, ಫಾರೆಸ್ಟ್ ಇಂದ ಪಾಪ ಫ್ರೀ ಆಗಿ ಕೊಟ್ರು. ಮತ್ತೆ ಈಗೇನಂದ್ರೆ ಮತ್ತೆ ಗಿಡ ತಂದು ಗುಂಡಿ ತೋಡೋ ಬದಲು ನಾನೇ ಹಣ್ಣು ಬಿದ್ದಿರುತ್ತೆ ಅದನ್ನ ಆರಿಸ್ಕೊಂಡ್ಬಂದು ಈ ಮಳೆಗಾಲದಲ್ಲಿ ಅಲ್ಲಲ್ಲಲ್ಲ ಹಾಕಿ ಬಂದ್ರೆ ಬಂತು, ಬಿಟ್ಟರೆ ಬಿಡ್ತು, ಒಂದ್ 10 ಹಾಕಿದ್ರೆ 4 ಬರ್ತದೆ ಸಾಕು ನನಗೆ, ಸಿಂಪಲ್. ಜೊತೆಗೆ ನೀವು ಸುಮಾರು ಒಂದು 17 ರೀತಿ ತರಕಾರಿಗಳು, ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಯುವ ಉದ್ದೇಶ ಏನು, ಮಾರುಕಟ್ಟೆಯ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರೋ ಹೇಗೆ? ಖಂಡಿತ, ಮೊದಲು ಶುರುವಿನಲ್ಲಿ ವಾಣಿಜ್ಯ ಬೆಳೆ ಮಾಡ್ತಿದ್ದೆ, ಆಮೇಲೆ ನನ್ನ ಹೊಲ ಹಾರ್ಟಿಕಲ್ಚರ್ ಇರಲಿ ಅಂತ ಹೇಳಿ ನನ್ನ 42 ಎಕರ್ಸ್ ಸುತ್ತಮುತ್ತಲವ್ರದ್ದು ಅಂತ ಮುಂದೆ ಸೇರಿಸ್ಕೊಂಡು ಗುದ್ದಿಗೆ ತಗೊಂಡು ನಾನೇ, ಇನ್ನೊಬ್ಬರಿಗೆ ಕೊಡ್ತೀನಿ, ನಂಗೆ ಕೊಡ್ರಿ, ನಾನೇ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ 120 ಎಕರೆ ಮಾಡ್ತಾ ಇದ್ದೀನಿ. ಶತ್ರುಗಳು ಕಟಾನು ಕಮ್ಮಿ ಆಯ್ತು, ಮಧ್ಯದಲ್ಲಿ ನನ್ನ ಹೊಲ ಇರೋದ್ರಿಂದ ಹಾರ್ಟಿಕಲ್ಚರ್ ಕ್ರಾಪ್ ಬರೋದು ಲೇಟ್ ಇನ್ನ. ಆಮೇಲೆ ವಾಣಿಜ್ಯ ಬೆಳೆಗಳು ಅದು ಖರ್ಚು ಜಾಸ್ತಿ, ಅದಕ್ಕೆ 4-5 ತಿಂಗಳ ತನಕ ಕಾಯಬೇಕು, ಅಷ್ಟ್ರಲ್ಲಿ ಸಾಲಗಳನ್ನು ಮಾಡಬೇಕು ಆಗ್ತವೆ, ಮತ್ತದು ಬಡ್ಡಿಗೆ ಹೋಗುತ್ತೆ, ಹಂಗೆಲ್ಲ ಲೆಕ್ಕ ಹಾಕೊಂಡ್ರೆ ಬರೀ ಇಷ್ಟೇನ ಅನಿಸುತ್ತೆ. ತರಕಾರಿ ಬೆಳೆ ಲೇಬೋರಿಯಸ್ ವರ್ಕ್, ಇದು ಅದು ದುಡ್ಡು ಬರುತ್ತೆ. ಇದು ನಂಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಮಣ್ಣಿನೊಂದಿಗೆ ಮಾತುಕತೆ, ನಮ್ಮ ಒಂದಷ್ಟು ಜನ ಕನಸಿನ ಕೂಸು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು, ಪ್ರಮುಖವಾಗಿ ಆನಂದ್ ತೀರ್ಥ ಪ್ಯಾಟಿ ಅವರು, ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಕ್ಬಿಡ್ತು. ಹೇಗೆಂದ್ರೆ ಈಗ ಒಂದು ಇಲಾಖೆಗೆ ಒಂದು ಇನ್ನೊಂದು ಸಮಸ್ಯೆ ಇದೆಯಪ್ಪ, ಹಾರ್ಟಿಕಲ್ಚರ್ ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ರು ವಿಜ್ಞಾನಿಗಳನ್ನ ನಾನು ಕಾಯ್ಬೇಕು, ಆಫೀಸ್ ಅವರ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ, ಸಾಯಬ್ರು ಮೀಟಿಂಗ್ ಅಲ್ಲಿ ಇರ್ತಾರೆ, ಅವ್ರದೇ ಆದ ವರ್ಗಗಳಿರುತ್ತೆ, ಫೀಲ್ಡ್ ಮೇಲೆ ಇರ್ತಾರೆ. ನನಗೆ ಒಂದು ಸಮಸ್ಯೆ ಇಟ್ಕೊಂಡು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಸಂವಾದದಲ್ಲಿ ತೊಡಕೊಂಡು ನಾನು ಅರ್ಥ ಮಾಡ್ಕೊಳಕ್ಕೆ ಇಲ್ಲಿಂದ 34 ಕಿಲೋಮೀಟರ್ ಹೋಗ್ಬೇಕು, ಹಾಗಾಗಿ ಕಷ್ಟ ಆಗುತ್ತೆ ವಾಸ್ತವಿಕವಾಗಿ. ಅಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಏನಾಗುತ್ತೆ, ಅಲ್ಲಿ ವಿಜ್ಞಾನಿಗಳು ಬಂದಿರ್ತಾರೆ, ಆಮೇಲೆ ಅಪ್ರತಿಮ ರೈತರು ಹಿರಿಯರು ಬಂದಿರ್ತಾರೆ, ಏನೂ ಗೊತ್ತಿಲ್ಲದೆ ನನ್ನಂತವರು ಬಂದಿರ್ತಾರೆ. ಹಾಗಾಗಿ ನಮಗೆ ಒಂದೇ ವೇದಿಕೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ. ಆಮೇಲೆ ಫ್ರೆಂಡ್ಶಿಪ್ ಆಗುತ್ತೆ ಅಲ್ಲಿ. ಟೊಮೆಟೊ ಬೆಳೆಯವರೆಲ್ಲ ಒಂದು ಸಣ್ಣ ಗುಂಪು ಮಾಡ್ಕೊಂತೀವಿ. ಹಂಗೆ ಮಾಡಿ ನಾವು ಒಂದು 7-8 ಜನ ಸೇರಿ ಒಂದು ದಿನದಲ್ಲಿ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿಲಿ ಟೊಮೆಟೊ ಹಾಕಿದ್ವಿ. ಒಂದೇ ಕಡೆಯಿಂದ ಹಿಲ್ಟಮ್ ಟೊಮೆಟೊ ತೊಗೊಂಬಂದ್ವಿ ಹಾಸನದಿಂದ. ನಿಮ್ಮ ಇಳುವರಿ ಹೆಂಗಿದೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಹಿಂಗೆ ಉಳಿತಾ, ನಮಗೆ ಕೊಡಿ, ನಮ್ಮಲ್ಲಿ ಉಳಿತಾ, ನಿಮಗೆ ಕೊಡಿ ಅಂತ ಹೇಳ್ಕೊಂಡು, ಹಾಗಾಗಿ ನಮಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ. ಅದಾದ್ಮೇಲೆ ಮಣ್ಣಿನ ಮಾತುಕತೆ ಬರೀ ಮಾತಾಡೋದ, ಬರೀ ಸಮಸ್ಯೆಗಳ ಪರಿಹಾರ. ಮುಂದೇನು ನೆಕ್ಸ್ಟ್ ಪ್ರಾಬ್ಲಮ್ ಇರೋದೆ ಮಾರುಕಟ್ಟೆ. ನಮಗೆ ಈಗ ನಮಗೆ ಬೀಜ ಎಲ್ಲ ಕಡೆ ಸಿಗುತ್ತೆ, ಯಾವ ಕಂಪ್ನಿ ಬೇಕು ನಿಮಗೆ ಸಿಕ್ಬಿಡುತ್ತೆ. ಬೀಜ, ಗೊಬ್ಬರ ಎಲ್ಲಾ ತರದ್ ಸಿಗುತ್ತೆ. ಆಮೇಲೆ ಕೀಟನಾಶಕಗಳು, ಹಳ್ಳಿ ಹಳ್ಳಿಲಿ ಒಂದು ಅಂಗಡಿ ಇದೆ ಕೀಟನಾಶಕಗಳ ಅಂಗಡಿ. ಅಷ್ಟು 1,000-2,000 ಕೊಟ್ರೆ ಒಂದ್ ಸಣ್ಣ ಬಾಟ್ಲಿ ಕೊಡ್ತಾರೆ, ಅದು ಮಹಾನ್ ವಿಷಯ ಇರುತ್ತೆ. ಅದರಲ್ಲಿ ಕೆಳಗಡೆ ಬರೆದಿರ್ತಾರೆ ಅದು ಡೇಂಜರಸ್ ಅಂತ ಹೇಳಿ, ಇಷ್ಟ ML ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಆಗೋಗುತ್ತೆ ಅದು. ಸೊ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಒಂದ್ 500 ರೂಪಾಯಿ ಜಾಸ್ತಿ ಕೊಟ್ರೆ ಟಾಟಾ ಯಾಸಿನ್ ಫಸ್ಟ್ ಬಂದು ನಿಮ್ ಹೊಲಕ್ಕೆ ಇಳಿಸ್ತಾನೆ. ಒಂದ್ 500 ರೂಪಾಯಿ ಮ್ಯಾಟರ್ ಇಷ್ಟೆಲ್ಲ ಆಗುತ್ತೆ. ಆಮೇಲೆ ಏನಾಗುತ್ತಲ್ಲ, ರಾಶಿ ಆದ್ಮೇಲೆ ಯಾವಾಗ ಫುಲ್ ಬೆಳೆದ್ ಬಿಡ್ತೀವಲ್ಲ ಅವಾಗ ರೈತ ಅಸಹಾಯಕ. ನಮ್ಗೆ ಯಾರ್ಯಾರು ಹೆಲ್ಪ್ ಮಾಡಲ್ಲ. ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ ಅಂದ್ರೆ ನಮಗೆ ಆತಂಕ, ಪಕ್ಕದಲ್ಲಿ ಏನೋ ಹಳ್ಳ ದೊಡ್ಡಿದ ನೀನು, ನಮ್ಗೆ ಒಳ್ಳೆ ಮಾಲನ್ನ ಅವ್ನು ಯಾವ್ದೋ ರೇಟಿಗೆ ಮಾರ್ಬಿಡ್ತಾನೆ ಏನಾದ್ರು, ಅವಾಗ ಅಸಹಾಯಕ ಆಗ್ತೀವಿ. ಈ ಸಮಸ್ಯೆ ನಾವು ಚರ್ಚೆ ಮಾಡಿ ಸಿಗುತ್ತೆ. ಹೌದು, ರೈತರ ಮಾರ್ಕೊಳ್ಳಕ್ಕೆ ವ್ಯವಸ್ಥೆ ಇಲ್ಲ ಖಂಡಿತ. ನಿಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದಕ್ಕೊಂದು ದಾರಿಯನ್ನು ಕಂಡುಕೊಂಡಿದ್ದೀವಿ. ಹೌದು, ಅದ್ರ ಬಗ್ಗೆ ಹೇಳಿ. ಅದು ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ನಾವೆಲ್ಲಾ ರೈತರು ಸೇರಿದಾಗ ಸಮಸ್ಯೆಗಳ ಬಗ್ಗೆ, ನಿಮ್ದು ಏನೇನು ಸಮಸ್ಯೆ ಅಂತ ಹೇಳಿದಾಗ ಎಲ್ಲ ಆದಷ್ಟು ಎಲ್ಲಾ ಸಮಸ್ಯೆಗಳ ಜೊತೆ ಲಾಸ್ಟ್ ಅಲ್ಲಿ ಬಂದು ಆ ಸಮಸ್ಯೆಗೆ ಪರಿಹಾರ ಸಿಗದೆ ಇರೋದೇ ಮಾರುಕಟ್ಟೆ ಸಮಸ್ಯೆ. ಪ್ರತಿ ಮೀಟಿಂಗ್ ಅಲ್ಲಿ ಮಾರುಕಟ್ಟೆ ಅಂತ ಬಂದು ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಅದಕ್ಕೇನು ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ ನಮ್ಗೆ. ಅಂದ್ರೆ ನಮಗ್ ಸಮಾಧಾನ ಆಗುತ್ತ ಅವ್ರವ್ರ ಲೆಕ್ಕದಲ್ಲಿ ಅವ್ರವ್ರು ಹೇಳೋರು. ಅದಕ್ಕೊಂದು ನಾವು ನಂಬಬಹುದಾದಂತಹ ಅಥವಾ ಅದನ್ನು ಫಾಲೋ ಮಾಡಬೇಕಾದಂತಹ ಯಾವುದೇ ಒಂದು ಪರಿಹಾರಗಳು ಕಾಣ್ತಿರ್ಲಿಲ್ಲ. ಈಗ ಸಮಸ್ಯೆ ಇದೆ ಅಂತ ಗೊತ್ತು, ಅದಕ್ಕೆ ಪರಿಹಾರ ಯಾರು ಕಂಡಿಡಿರ್ಬೇಕು? ದೇವ್ರ ಹೆಲ್ಪ್ ಮಾಡ್ಬೇಕಾ, ಸರ್ಕಾರ ಹೆಲ್ಪ್ ಮಾಡ್ಬೇಕಾ, ನಮ್ಮ ಫ್ರೆಂಡ್ಸ್ ಬಂಧು ಬಳಗವ್ರು ಹೆಲ್ಪ್ ಮಾಡ್ಬೇಕಾ, ಯಾರು ಹೆಲ್ಪ್ ಮಾಡ್ಬೇಕು? ಸಮಸ್ಯೆ ನಮ್ಮದು, ನಾವೇ ಪರಿಹಾರ ಕಂಡ್ಕೊಳ್ಳೋಣ ಅಂತ ಹೇಳಿ ನಾವು ಒಂದಷ್ಟು ಜನ ಸಮಾನ ಮನಸ್ಕರ ಸೇರಿ ಕೊಪ್ಪಳ ರೈತ ಮಾರುಕಟ್ಟೆ ಅಂತ ಹೇಳಿ ಶುರು ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು 20 ಜನ ಸೇರಿ ಶುರು ಮಾಡಿದ್ವಿ. ಕೃಷಿಕ ಸಮಾಜದವರು ಅವರು ನಮ್ಮ ಮಣ್ಣಿನ ಮಾತುಕತೆ ಬರ್ತಾರೆ, ಎಲ್ಲರೂ ಬರ್ತಾರೆ ಮಣ್ಣಿನ ಮಾತುಕತೆ. ಅವ್ರಿಲ್ಲ ನಾವು ನಿಮ್ಗೆ ಈ ತರ ಸಹಾಯ ಮಾಡ್ತೀವಿ ಅಂತ 1,00,000 ರೂಪಾಯಿ ಕೊಟ್ಟು ಒಂದು 20 ಟೆಂಟ್ಗಳನ್ನು ಕೊಟ್ರು. ಈ ಟೆಂಟ್ ಅನ್ನು ಒಂಥರ ಕಾರ್ಪೊರೇಟ್ ಲುಕ್, ರೋಡಲ್ಲಿ ಒಂಥರ ಕ್ಯಾನಪಿ ಹಾಕೊಂಡ್ಬಿಟ್ಟು ಒಂಥರ ಪ್ರಚಾರಕ್ಕೆ ಇಂಟ್ರೆಸ್ಟ್ ಅಟ್ರಾಕ್ಟಿವ್ ಆಗಿ ಮಾಡ್ತಾರಲ್ಲ ಮಾಲ್ ಎದುರುಗಡೆ, ಹಂಗೆಲ್ಲ ಆ ತರ ನಾವು ಬೆಂಗಳೂರಲ್ಲಿ ನಾನೇ ಹೋದೆ ಒಂದ್ ಕಡೆ ಪ್ರಿಂಟ್ ಹಾಕ್ಸ್ಕೊಂಡ್ ಬಂದ್ಬಿಟ್ಟೆ ಕೊಪ್ಪಳ ರೈತ ಮಾರುಕಟ್ಟೆ ಅಂತ ಹೇಳಿ ಮೇಲ್ಗಡೆ ದಾನಿಗಳದು ಒಂಥರ ಕಾರ್ಪೊರೇಟ್ ಲುಕ್ ಕೊಟ್ವಿ. ರೈತರು ವಾರಸಂತೆಯಲ್ಲಿ ನೆಲದ ಮೇಲೆ ಟಾರ್ಪಲ್ ಹಾಕೊಂಡು ಮಾರ್ತಾರೆ, ಹಂಗೂ ಬಹಳ ಹೆಮ್ಮೆ ಮರಿದೀನಿ ನಾನು ಬಹಳ. ಅದು ಒಂದು ಸಪರೇಟ್ ವಿಚಾರ. ಹಾಗ ಇಲ್ಲಿ ಹಿಂಗ್ ಕೊಟ್ಟಿರೋದು. ಮತ್ತೆ ತೋಟಗಾರಿಕೆ ಇಲಾಖೆಯವರು ತುಂಬಾ ಹೆಲ್ಪ್ ಮಾಡಿದ್ರು, ಸ್ಪೆಷಲಿ ಕೃಷ್ಣ ಉಕ್ಕುಂದ್ ಅವರು ನಮ್ಗೆ ಆವರಣದ್ದು ಅವಕಾಶ ಕೊಟ್ರು. ಮತ್ತೆ ಟೇಬಲ್ ಕುರ್ಚಿಗಳು ವ್ಯವಸ್ಥೆ ಮಾಡಿಕೊಟ್ರು. ಸೊ ನಮ್ಗೆ ಟೇಬಲ್ ಆಯ್ತು, ಮೇಲ್ಗಡೆ ಇದು ಕ್ಯಾನೋಪಿ ಆಯ್ತು, ಮತ್ತಿನ್ನೇ ನಮ್ಮ ಮಾಲ್ ತಂದಿಡೋದು ಮುಂದೆ ನಿಂತ್ಕೊಂಡ್ಬಿಡೋದು ಗೊಂಬೆ ತರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿದ ತಕ್ಷಣ ತಗೋಬೇಕು ಅಂತ. ಮತ್ತೆ ಇಲ್ಲಿ ಹೆಚ್ಚು ಸಾವಯವಕ್ಕೆ ಹೆಚ್ಚು ಒತ್ತಡ ಕೊಡ್ತೀವಿ ನಾವಿಲ್ಲಿ. ಹಾಗಾಗಿ ಮತ್ತೆ ಬೇರೆ ರೈತರು ನಮ್ಮ ರೈತರು ಅಲ್ವಾ, ಕನ್ವೆನ್ಷನ್ ಮೆಥಡ್ ಮಾಡ್ತಿರೋರು, ಅಲ್ಲಿ ನಾವು ಓಪನ್ ಡಿಸ್ಪ್ಲೇ ಇರುತ್ತೆ, ಇದು ಸಾವಯವದಪ್ಪ, ಇದು ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ ಬೆಳೆದಿರೋದು, ಇದು ಇಷ್ಟು ರೂಪಾಯಿ, ಇದು ಇಷ್ಟು ರೂಪಾಯಿ. ಸಾವಯವದು ನಮ್ದು ಒಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಇದೆಲ್ಲ ತಗೊಳ್ಬೇಕಂತ ಇಲ್ಲಿದೆ. ಇಲ್ಲ ಗ್ರಾಹಕರಿಗೆ ಮುಕ್ತ ಆಯ್ಕೆ, ರೈತನಿಗೂ ಮುಕ್ತ ಅವಕಾಶ. ನೀವು ಸಾವಯವ ಬೆಳೆದ್ರೆ ಮಾತ್ರ ರೈತ ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲ ಅಂತ ಹೇಳಕ್ ಆಗಲ್ಲ, ರೈತ ಅಲ್ವಾ. ಮತ್ತೆ ನಿಧಾನಕ್ಕೆ ಅವನು ಅಲ್ಲಿ ಜಾಸ್ತಿ ಬೆಲೆ ನೋಡಿ, ಇಲ್ಲಿ ಕಡಿಮೆ ಬೆಲೆ ಇರೋದು ನೋಡಿ, ಇಲ್ಲಿ ಇಳುವರಿ ನೋಡಿ ಬದಲಾವಣೆ ಆಗ್ತಾನೆ. ಮುಖ್ಯ ಉದ್ದೇಶ ನಾವು ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ ಸರ್ ಇಲ್ಲಿ. ಮತ್ತೆ ನಮ್ಮದೇ ಆದಂತ ಗ್ರಾಹಕರ ವ್ಯವಸ್ಥೆ ಇರಬೇಕು. ಬೇರೆ ದೇಶಗಳಲ್ಲಿ ಇದ್ರಿ ನೋಡಿ, ನಮ್ಮಲ್ಲಿ ಅನೇಕರು ಹೋಗಿ ಬಂದಿದ್ದಾರೆ ರೈತರು. ಸೊ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ ರೈತರು, ಅಂತ ಕಷ್ಟ ಇಲ್ಲ ಅಲ್ಲಿ. ನಮ್ಗೆ ಇಷ್ಟೊಂದು ಇಲ್ಲಿ ವ್ಯವಸ್ಥೆ ಹೆಂಗಿದೆ, ವ್ಯವಸ್ಥೆಯ ಸಮಸ್ಯೆ ನಮಗೆ ಗೊತ್ತಿದ್ಮೇಲೆ ಪರಿಹಾರ ನಾವೇ ಕಂಡಿಡ್ಕೋಬೇಕು. ಕೊಪ್ಪಳ ರೈತ ಮಾರುಕಟ್ಟೆ ಪ್ರತಿ ಗುರುವಾರ ಕೊಪ್ಪಳದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ನಡೆಯುತ್ತೆ. ನಾವು ಏನೇನು ಉತ್ಪನ್ನಗಳು ಬೆಳೆದಿದ್ದೀವಿ ಅದನ್ನ ತಂದಲ್ಲಿ ಮಾರ್ತೀವಿ. ಇಲ್ಲಿ ಇನ್ನೊಂದು ಸಮಸ್ಯೆ, ನಾನು ಲಾರ್ಜ್ ಸ್ಕೇಲಲ್ಲಿ ಬೆಳೆದ್ಬಿಟ್ಟೆ ಶೇಂಗಾ ಒಂದು 100 ಚೀಲ, 100 ಚೀಲನಲ್ಲಿ ತಗೊಂಡೋದ್ರೆ ಅಲ್ಲಿ ಸೇಲ್ ಆಗಲ್ಲ. ಅದಕ್ಕೆ ಇಲ್ಲಿ ಏನಿದೆ ಒಂದು ಚಾನಲ್, ಒಂದು ಸ್ಮಾಲ್ ಕ್ವಾಂಟಿಟಿ ಕೊಪ್ಪಳ ರೈತ ಮಾರುಕಟ್ಟೆಲಿ ಫಸ್ಟ್ ನೀವು ಮಾರಿ. ಮಿಕ್ಕಿದ್ದೇನಿದೆ ಇಲ್ಲಿ ತನಕ ಹೆಂಗ್ ಪ್ರಾಕ್ಟೀಸ್ ಇದೆ ನೀವು ಹಂಗೇ ಕಂಟಿನ್ಯೂ ಮಾಡಿ, ಹಂಗೆ ಕಳಿಸಿ. ಇಲ್ಲಿ ಏನಾಗುತ್ತೆ, ನನ್ನ ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಕ್ರೇಟ್ ಟೊಮ್ಯಾಟೊ ಇವತ್ತು ನಾನು ಕೊಟ್ಟು ಬಂದೆ ಕುಷ್ಕಿಲಿ, 200 ರೂಪಾಯಿ ಹೋಯ್ತು. ಅಂದ್ರೆ ಒಂದು 13-14 ಕೆಜಿ ಇರುತ್ತೆ ಒಂದು ಕ್ರೇಟ್ ಅಲ್ಲಿ. ನಾನು ಅಲ್ಲಿ 1 ಕೆಜಿ ಟೊಮೆಟೊನ 35-40 ರೂಪಾಯಿಗೆ ಮಾರ್ತೀನಿ. ಅದ್ರದ್ದು ಆಕಾರ ಗ್ರೇಡಿಂಗ್ ಮಾಡಿರ್ತೀವಿ, ABC ಗ್ರೇಡ್. 10 ರೂಪಾಯಿಗೂ ಮಾರ್ತೀನಿ, 40 ರೂಪಾಯಿಗೂ ಮಾರ್ತೀನಿ, ಆಯ್ಕೆ ಮುಕ್ತ. ಸೊ ಇಲ್ಲಿ ಗ್ರೇಡಿಂಗ್ ಮಾಡಬೇಕು ಅದರಲ್ಲಿ ಇರುತ್ತೆ. ಹಿಂಗ್ ಮಾಡೋದ್ರಿಂದ ನನಗೆ 1-3 ದುಡ್ಡು ಬರುತ್ತೆ. ಬಟ್ ಇಲ್ಲೇನೋ ನಾನೇ ಬೆಳಿಬೇಕು, ನಾನೇ ಪ್ಯಾಕ್ ಮಾಡಬೇಕು, ನಾನೇ ಟ್ರಾನ್ಸ್ಪೋರ್ಟ್ ಮಾಡಬೇಕು, ನಾನೇ ನಿಂತು ಮಾರಬೇಕು.